ಬಳ್ಳಾರಿ ಜಿಲ್ಲೆ ಒಳಗ ಶೇಕಡಾ 75% ಅನ್ನುವಂತಹ ಸೂಚನೆಯನ್ನ ತಜ್ಞರು ನೀಡ್ತಾ ಇದ್ದಾರೆ. ರಾಯಚೂರು, ಕೊಪ್ಪಳ, ಯಾದಗಿರಿ, ಬಳ್ಳಾರಿ ಈ ಜಿಲ್ಲೆಗಳಲ್ಲಿ ಅಲ್ಲಲ್ಲಿ ಹಗುರವಾಗಿ ಮಳೆಯಾಗುವಂತಹ ಸಾಧ್ಯತೆಗಳು ಅದಾವ. ಉಳಿದ ಜಿಲ್ಲೆಗಳಲ್ಲಿ ಒಣ ವಾತಾವರಣ ಇರಬಹುದಾಗಿದೆ. ಈ ಸೂಚನೆ ಗಮನಿಸಿ ತಾವು ತಮ್ಮ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ. ನಿತ್ಯ ಮೇಘ ಸಂದೇಶ ಕೇಳಿದಿರಿ. ಈಗ ಕೇಳಿ ಕೃಷಿ ಸಂವಾದ. ಕೃಷಿ ಸಂವಾದ. ಕೃಷಿ ಹಾಗೂ ಕೃಷಿ ಕ್ಷೇತ್ರಕ್ಕೆ ಸಂಬಂಧಿಸಿದ ವಿಷಯಗಳ ಕುರಿತು ಕೃಷಿ ವಿಜ್ಞಾನಿಗಳೊಂದಿಗೆ ಸಂವಾದ. ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಕಲಬುರಗಿ ಕೃಷಿ ವಿಜ್ಞಾನ ಕೇಂದ್ರದ ಸಸ್ಯರೋಗ ತಜ್ಞರಾದ ಡಾ ಜಹೀರ್ ಅಹಮದ್, ಡಾ ಮಲ್ಲಿಕಾರ್ಜುನ್ ಕೆಂಗನಾಳ್ ಹಾಗೂ ಲಿಂಗಸುಗುರಿನ ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರದ ವಿಜ್ಞಾನಿ ಡಾ ವಾಣಿಶ್ರೀ ನಡೆಸಿಕೊಡುತ್ತಾರೆ. ಸೋಮಶೇಖರ್ ಎಸ್ರುಳಿ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು ಮತ್ತು ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಮತ್ತೊಂದು ಹೊಸ ವಿಷಯದ ಜೊತೆಗೆ, ಹೊಸ ವಿಚಾರಗಳ ಜೊತೆಗೆ ಇವತ್ತಿನ ಸಂವಾದ ಕಾರ್ಯಕ್ರಮವನ್ನು ತಮ್ಮ ಮುಂದೆ ನಾವು ಪ್ರಸ್ತುತ ಮಾಡ್ತಾ ಇದ್ದೀವಿ. ಈ ವಾರ ನಮ್ಮ ರೈತರು ತಾವು ಏನು ಹೊಲದೊಳಗ ಚಟುವಟಿಕೆ ಮಾಡಬೇಕು, ಏನೇನು ಸಮಸ್ಯೆಗಳು ತಮಗೆ ಉದ್ಭವ ಆಗಬಹುದು ಅನ್ನುವಂತಹ ಎಲ್ಲಾ ವಿಚಾರ ಇಟ್ಟುಕೊಂಡು ನಮ್ಮ ತಜ್ಞರು ತಮಗೆ ಸಲಹೆ ಸೂಚನೆಗಳನ್ನ ನೀಡುತ್ತಾ ಇದ್ದಾರೆ. ಎಂದಿನಂತೆ ನಮ್ಮ ಜೊತೆಗೆ ಇವತ್ತಿನ ನಮ್ಮ ಕಾರ್ಯಕ್ರಮದೊಳಗ ಡಾಕ್ಟರ್ ಜಹೀರ್ ಅಹಮದ್ ಅವರು ತಮ್ಮ ವಿಚಾರಗಳನ್ನ ವ್ಯಕ್ತ ಮಾಡುವರಿದ್ದಾರೆ. ಅವರು ಹೇಳುವಂತಹ ವಿಷಯವನ್ನ ಸ್ವಲ್ಪ ಗಮನ ಇಟ್ಟು ಕೇಳಬೇಕು ಅಂತ ಹೇಳಿ ನಾನು ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಯಾಕಪ್ಪ ಅಂತಂದ್ರೆ ಬಹಳ ಗಂಭೀರವಾದಂತಹ ಒಂದು ವಿಚಾರ ಅವರು ಇವತ್ತಿನ ಕಾರ್ಯಕ್ರಮದೊಳಗೆ ಹೇಳ್ತಾ ಇದ್ದಾರೆ. ನಮ್ಮ ರೈತರು ಈಗ ರಾಸಾಯನಿಕಗಳನ್ನ ಬಳಸುವಂತಹ ಒಂದು ಕೆಲಸ ಏನದ ಅದು ಸಾಕಷ್ಟು ಪ್ರಮಾಣದೊಳಗ ಆಗ್ತಾ ಇದೆ. ಇಂತಹ ರಾಸಾಯನಿಕಗಳನ್ನು ಬಳಸುವಾಗ ನಾವು ಬಹಳಷ್ಟು ಎಚ್ಚರಿಕೆ ವಹಿಸಬೇಕಾಗ್ತದೆ. ಕೆಲವು ವರ್ಷಗಳ ಹಿಂದೆ ನಾವು ರಾಸಾಯನಿಕಗಳನ್ನ ಬಳಸುವಂತಹ ಒಂದು ಸಂದರ್ಭ ಬಹಳ ಪ್ರಮಾಣದೊಳಗ ಇತ್ತು. ಇತ್ತೀಚಿನ ದಿವಸದೊಳಗ ಈ ಸಾವಯವದ ಬಗ್ಗೆ, ನೈಸರ್ಗಿಕ ಕೃಷಿ ಬಗ್ಗೆ ವಿಚಾರಗಳು ಹೆಚ್ಚಿಗೆ ಆದದ್ರಿಂದಾಗಿ ತಾವೆಲ್ಲ ಬಹುತೇಕ ರಾಸಾಯನಿಕಗಳ ಬಗ್ಗೆ ಒಲವು ಸ್ವಲ್ಪ ಪ್ರಮಾಣದೊಳಗ ಕಡಿಮೆ ಮಾಡಿದ್ದೀರಿ ಅಂತ ಹೇಳಿ ನಾವು ಭಾವಿಸ್ತೀವಿ. ಆ ಒಂದು ಸನ್ನಿವೇಶ ಕೂಡ ಈಗ ನಿರ್ಮಾಣ ಆಗಿದೆ. ನಿಸರ್ಗಕ್ಕೆ ಹತ್ತಿರವಾದಂತಹ ಒಂದು ಕೃಷಿಯನ್ನ ಮಾಡೋಣ, ಜನರಿಗೆ ಮತ್ತು ಗ್ರಾಹಕರಿಗೆ ಒಳ್ಳೆ ಆಹಾರವನ್ನ ಅಂದ್ರ ಸತೋಯಿತವಾದಂತಹ ಒಂದು ಆಹಾರ, ವಿಷಮುಕ್ತವಾದಂತಹ ಒಂದು ಆಹಾರ ನಾವು ನಮ್ಮ ಜನರಿಗೆ ಕೊಡಬೇಕು ಅನ್ನುವಂತಹ ಒಂದು ನಿಟ್ಟಿನೊಳಗ ತಾವು ಕೂಡ ಸಾಕಷ್ಟು ಕೆಲಸ ಮಾಡ್ತಾ ಇದ್ದೀರಿ. ಹಿಂಗಾಗಿ ರಾಸಾಯನಿಕಗಳ ಒಂದು ಬಳಕೆ ಪ್ರಮಾಣ ಮೊದಲಿನ ವರ್ಷಗಳಿಗೆ ಹೋಲಿಸಿದ್ರೆ ಈಗ ಬಹಳಷ್ಟು ಕಡಿಮೆ ಆಗ್ಯದ ಅನ್ನುವಂತಹ ಅನುಭವ ನಮ್ಮ ನಿಮ್ಮೆಲ್ಲರದು. ಆದರೂ ಕೂಡ ಈ ರಾಸಾಯನಿಕಗಳನ್ನ ನಾವು ಅನಿವಾರ್ಯ ಆದಂತಹ ಪರಿಸ್ಥಿತಿ ಒಳಗ ಇವತ್ತಿನ ದಿವಸ ಕೂಡ ಬಳಸ್ತಾ ಇದ್ದೀವಿ. ಎಲ್ಲಿ ತನ ಬಳಸ್ತೀವಿ ಅಲ್ಲಿ ತನ ನಾವು ಅವುಗಳ ಬಗ್ಗೆ ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕಾಗ್ತದೆ. ನಾವು ನಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಬೇಕು, ಅದರ ಜೊತೆಗೆ ನಮ್ಮ ಮಕ್ಕಳ ಜಾನುವಾರುಗಳ ಆರೋಗ್ಯವನ್ನು ಕೂಡ ಸುರಕ್ಷಿತವಾಗಿ ಇರುವಂಗ ನೋಡಿಕೊಳ್ಳುವಂತಹ ಒಂದು ಜವಾಬ್ದಾರಿ ರೈತರಾದ ನಮ್ಮ ಮೇಲೆ ಇದೆ ಅನ್ನುವಂತಹ ಒಂದು ವಿಚಾರ ಇಟ್ಟುಕೊಂಡು ಈ ಮಾತುಗಳನ್ನ ಕೇಳ್ರಿ. ನಮ್ಮ ಕಲಬುರಗಿಯ ಕೃಷಿ ವಿಜ್ಞಾನ ಕೇಂದ್ರದೊಳಗ ಸಸ್ಯರೋಗ ಶಾಸ್ತ್ರಜ್ಞರಾಗಿರುವಂತಹ ಡಾಕ್ಟರ್ ಜಹೀರ್ ಅಹಮದ್ ಅವರು ರಾಸಾಯನಿಕಗಳನ್ನ ಯಾವ ರೀತಿ ಬಳಸಬೇಕು ಮತ್ತು ಯಾವ ರೀತಿಯಾದಂತಹ ಒಂದು ಸುರಕ್ಷಾ ಕ್ರಮಗಳನ್ನ ನಾವು ತಗೊಳ್ಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರವಾದಂತಹ ಒಂದು ವಿಚಾರ ತಮ್ಮಿಂದ ವ್ಯಕ್ತ ಮಾಡ್ತಾ ಇದ್ದಾರೆ. ಅವರು ಹೇಳೋದನ್ನ ತಾವು ಈಗ ಕೇಳ್ರಿ. ರೈತ ಬಾಂಧವರೇ, ಕೃಷಿ ರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ವಿಷಯ ಕೀಟನಾಶಕಗಳ ಸುರಕ್ಷಿತ ಬಳಕೆಯ ಕುರಿತು ಮಾಹಿತಿ ನೀಡೋಣ. ಯಾಕಂದ್ರೆ ತೊಗರಿಗೆ ಹೂವಾಡುವ ಹಂತದಲ್ಲಿ ಇದೆ, ಅಲ್ಲಿ ಕೂಡ ಸಿಂಪರಣೆ ಆಗ್ತಾ ಇದೆ. ಹತ್ತಿ ಮೂರನೇ ಕೊಯ್ಲು ಆಗ್ತಾ ಇದೆ, ಎರಡನೇ ಮೂರು ಕೊಯ್ಲು, ಅಲ್ಲಿ ಕೂಡ ಸಿಂಪರಣೆಗಳು ಆಗ್ತಾ ಇದೆ. ಮೆಣಸಿನಕಾಯಿ ಬೇರೆ ಬೇರೆ ಬೆಳೆಗಳಲ್ಲಿ ಮಳೆಯ ನಂತರ ಏನಿದೆ, ಈಗ ಥಂಡಿ ವಾತಾವರಣದ ಒಳಗಡೆ ಏನು ಹುಳಬಾಧೆ ರೋಗಬಾಧೆ ಇದೆ, ಇದಕ್ಕೆಲ್ಲ ಸಿಂಪರಣಾ ಕಾರ್ಯಕ್ರಮಗಳು ಆಗ್ತಾ ಇದೆ ರೈತರ ಹೊಲದಲ್ಲಿ. ಆದ್ರೆ ಬಹಳ ಎಚ್ಚರಿಕೆ ಕೂಡ ನಾವು ನೋಡ್ಕೊಳ್ಬೇಕಾಗುತ್ತೆ. ಯಾವ ರೀತಿ ಎಚ್ಚರಿಕೆ ನೋಡ್ಕೊಳ್ಬೇಕು, ಕೀಟನಾಶಕ ಅಥವಾ ಶಿಲೀಂದ್ರನಾಶಕ ಅಥವಾ ಕಳೆನಾಶಕ ಸಿಂಪರಣೆ ಮಾಡುವಾಗ ರೈತರೇ ಮೊದಲು ಮೂಲ ಪ್ಯಾಕಿಂಗ್ ಅನ್ನು, ಕೀಟನಾಶಕನ ಫಂಜಿಸೈಡ್ ಅನ್ನ ಫಸ್ಟ್ ಪರ್ಚೇಸ್ ಮಾಡುವಾಗ ನೋಡ್ಕೊಂಡು ಖರೀದಿ ಮಾಡಿ, ಆಮೇಲೆ ಅಲ್ಲಿ ಇರ್ತಕ್ಕಂತಹ ಡೇಟ್ ಗಳನ್ನು ನೋಡ್ಬೇಕಾಗುತ್ತೆ. ಎಕ್ಸ್ಪೈರಿ ಡೇಟ್ ಯಾವಾಗ ಇದೆ, ಯಾವಾಗ ಮುಂದೆ, ಯಾಕಂದ್ರೆ ಒಮ್ಮೆ ಓಪನ್ ಆದ್ಮೇಲೆ ಒಂದ್ ತಿಂಗಳು ಎರಡು ತಿಂಗಳು ಇರುತ್ತೆ ಅದರದ ಕೆಪಾಸಿಟಿ, ಆಮೇಲೆ ಡಲ್ ಆಗಿಬಿಡುತ್ತೆ. ಅದನ್ನು ನೋಡ್ಕೊಂಡ್ ಬಿಟ್ಟು ಯಥೇಚ್ಛವಾಗಿ ಒಂದು 5 ಎಕರೆಗೆ ಎಷ್ಟು ಬಳಕೆ ಬೇಕು ಅಷ್ಟನ್ನು ತಗೊಂಡ್ರೆ ಸಾಕಾಗುತ್ತೆ. ಆಮೇಲೆ ಕೀಟನಾಶಕ ಏನು ಕೊಂಡೋಗ್ತೀರಿ, ತರಕಾರಿಗಳೊಟ್ಟಿಗೆ ಮಿಕ್ಸ್ ಮಾಡ್ಕೊಂಡು ಅಥವಾ ಅದೇ ಚೀಲದಲ್ಲಿ ಹಾಕೊಂಡು ಆಹಾರ ಪದಾರ್ಥಗಳ ಜೊತೆಗೆ ಇಂಥವೆಲ್ಲ ಮಾಡಬೇಡಿ, ಸಪರೇಟ್ ಆಗಿರ್ಲಿ. ಆಮೇಲೆ ಭದ್ರತೆ ಕೂಡ ಬಹಳಷ್ಟು ಇಂಪಾರ್ಟೆಂಟ್, ಮನೆಗಳಲ್ಲಿ ಇಟ್ಕೊಳ್ಬಾರ್ದು, ಅದನ್ನು ಶೆಡ್ಗಳಲ್ಲಿ ಅಥವಾ ಬೀಗ ಹಾಕೊಂಡು ಸಪರೇಟ್ ಆಗಿ ಶೇಖರಣೆ ಮಾಡಬೇಕಾಗತ್ತೆ. ಮೇನ್ ಆಗಿ ಮಕ್ಕಳ ಕೈ ಹಿಂಗೆ ಎಟಗಂತೆ ನೋಡ್ಕೊಳ್ಬೇಕು. ಸಣ್ಣ ಪುಟ್ಟ ಇಲಿ ಪಾಷಣ, ಜಿರಳೆ ಇಂಥವೆಲ್ಲಾನು ನೋಡ್ತಾ ಇದೀವಿ ಅಡುಗೆ ಮನೆಯಲ್ಲಿ, ಅಲ್ಲಿಲ್ಲೆಲ್ಲ ಮಿಕ್ಸ್ ಮಾಡ್ಕೊಂಡು ಕೆಲವೊಂದು ಮಕ್ಕಳಲ್ಲಿ ವ್ಯತಿರಿಕ್ತ ಪರಿಣಾಮ ಆಗಿರುವಂತದ್ದು ನಾವು ನ್ಯೂಸ್ ಅಲ್ಲೇ ನೋಡ್ತಾ ಇದ್ದೇವೆ. ಕರ್ನಾಟಕದಲ್ಲಿ ಈ ರೀತಿ ಆಯ್ತು, ಕೇರಳದಲ್ಲಿ ಇದೆ ಆಯ್ತು, ಈ ತಮಿಳ್ನಾಡಲ್ಲಿ ಇದೆ. ಆದ್ರೆ ಮಕ್ಕಳ ಬಗ್ಗೆ ಎಚ್ಚರಿಕೆ ಇರಬೇಕು, ಅವೆಲ್ಲ ಸಿಗದಂತೆ ನೋಡ್ಕೊಳ್ಬೇಕಾಗತ್ತೆ. ಆಮೇಲೆ ಯಾವ್ದೆಲ್ಲ ಎಣ್ಣೆ ಇದೆ, ಯಾವ್ದೆಲ್ಲ ಪುಡಿ ಇದೆ, ಅದರಲ್ಲಿ ರೆಡ್ ಮಾರ್ಕ್ ಹಾಕಿರ್ತಾರ, ಯೆಲ್ಲೋ ಮಾರ್ಕ್ ಹಾಕಿರ್ತಾರ, ಅದನ್ನ ನೋಡ್ಕೊಳ್ಬೇಕಾಗತ್ತೆ. ಅದರಲ್ಲಿ ರೆಸಿಡ್ಯುಯಲ್ ಟಾಕ್ಸಿಸಿಟಿ ಅಥವಾ ಕೆಮಿಕಲ್ ನ ಏನು ಉಪಯೋಗಿಸುವ ಮೊದಲು ಲೇಬಲ್ ಏನಿದೆ, ವಿವರಣಾ ಪತ್ರ, ಅದನ್ನು ಕೂಡ ರೈತರು ಓದ್ಬೇಕಾಗತ್ತೆ. ಈಗ ಆದಷ್ಟು ರೈತರು ಹೊಸ ಮಾಲಿಕ್ಯೂಲ್ಗಳು ಬಂದವೆ, ಇವತ್ತು ಸಿಂಪಡಣೆ ಮಾಡಿದ್ರೆ ನಾಳೆನೇ ಹುಳಗಳು ಸತ್ತೋಗ್ತವೆ, ಅಂತ ಒಂದು ಮಾಲಿಕ್ಯೂಲ್ಗಳು ಬಂದಿವೆ. ಅದಕ್ಕೋಸ್ಕರ ಸುರಕ್ಷಿತ ಉಡುಪುಗಳನ್ನು ಧರಿಸಿಕೊಂಡೇ ಸಿಂಪಡಣಾ ಕಾರ್ಯಕ್ರಮಗಳನ್ನು ತಗೊಳ್ಬೇಕಾಗತ್ತೆ. ಅದಕ್ಕೆ ಬೇಕಾದಂತ ನೀರು ಎಷ್ಟು ಬೇಕಾಗುತ್ತೆ 1 ಎಕರೆಗೆ, ಅದರ ಪ್ರಮಾಣ ಕೂಡ ನೀವು ನೋಡ್ಕೊಂಡೇ ಒಂದು ಕ್ಯಾಲ್ಕುಲೇಷನ್ ಮಾಡ್ಬೇಕಾಗತ್ತೆ. ಶಿಫಾರಸಿನ ಪ್ರಮಾಣ ಏನಿದೆ ಅದನ್ನ ಅಳತೆ ಕರೆಕ್ಟ್ ಆಗಿ ಸಿಂಪಡಣೆ ಮಾಡಿ ಡಬಲ್ ಡೋಸ್ ಹಾಕುದು, ಇವತ್ತೇ ಎಲ್ಲಾ ರೋಗಗಳನ್ನು ಸಾಯಿಸಬೇಕು, ಅಂದ್ರೆ ವ್ಯತಿರಿಕ್ತವಾಗಿ ಗಿಡದ ಮೇಲೆ ಪರಿಣಾಮ ಬೀಳುತ್ತೆ, ಅದಕ್ಕೋಸ್ಕರ ನೋಡ್ಕೊಳ್ಬೇಕಾಗುತ್ತೆ. ಕೆಲ ರೈತರು ಕಸದಣ್ಣೆ ಸಿಂಪಡಣೆ ಮಾಡಿದಂತಹ ಏನು ಟ್ಯಾಂಕ್ ಇದೆ ಅದನ್ನು ಕರೆಕ್ಟ್ ಆಗಿ ತಿಳ್ಕೊಳ್ಳಲ್ಲ, ಲೇಬರ್ಸ್ ಹೇಳ್ಬಿಡ್ತಾರೆ ಸಿಂಪಡಣೆ ಮಾಡಿ ಅಂತ. ಆ ಕಸದಣ್ಣೆ ಬಹಳಷ್ಟು ಗಿಡಗಳಿಗೆ ವ್ಯಾಪಕವಾಗಿ ವ್ಯತಿರಿಕ್ತ ಪರಿಣಾಮಗಳಿಂದ ಕ್ರಾಪ್ ಲಾಸ್ ಆಗುವ ಸಾಧ್ಯತೆ ಕೂಡ ಬಹಳಷ್ಟು ಇದೆ. ಆಮೇಲೆ ಎಣ್ಣೆ ಅಥವಾ ಪುಡಿ ಅದನ್ನು ಕರೆಕ್ಟ್ ಆಗಿ ಮಿಶ್ರಣ ಆಗ್ಬೇಕು, ಆಮೇಲೆ 20 ನಿಮಿಷ ನಂತರನೇ ಸಿಂಪಡಣೆ ಮಾಡಿ, ಕರೆಕ್ಟ್ ಆಗಿ ಮಿಶ್ರಣ ಆಗಿ ಅವು ಮಿಕ್ಸ್ ಆದ್ಮೇಲೆ ನೀರಿನಲ್ಲಿ ಔಷಧಿಯನ್ನು ಸಿಂಪಡಣೆ ಮಾಡೋದು ತುಂಬಾ ಒಳ್ಳೇದು. ಆಮೇಲೆ ಚೆಲ್ಲದಂತೆ ನೋಡ್ಕೊಳ್ಬೇಕು, ಎಲ್ಲೂ ಬೀಳ್ಬಾರ್ದು ಅದು ಕೆಮಿಕಲ್ ತಯಾರು ಮಾಡುವಾಗ. ಸೊ ಬಕೆಟ್ ಗಳಲ್ಲಿ ಆಗ್ಲಿ, ಕೊಡದಲ್ಲಿ ಆಗ್ಲಿ, ಅದು ಟ್ಯಾಂಕರ್ ಗಳಲ್ಲಿ ಏನು ಯೂಸ್ ಮಾಡ್ತೀರಿ ಅದನ್ನು ಕ್ಲೀನ್ ಆಗಿ ನೋಡ್ಕೊಳ್ಬೇಕಾಗುತ್ತೆ. ಎಲ್ಲಾದ್ರೂ ಮಿಶ್ರಣ ಆಗಿದೆಯಾ ಅಂತ ಕೈಗಳನ್ನು ಕ್ಲೀನ್ ಆಗಿ ತಗೊಳ್ಬೇಕಾಗುತ್ತೆ. ಆಮೇಲೆ ಸೋರುವಂತಹ ಉಪಕರಣಗಳನ್ನು ಚೆಕ್ ಮಾಡಿಸಿ, ಫಸ್ಟ್ ಆಗಿ ನಟ್ ಲೂಸ್ಲು, ನಾಜಲ್ಲು, ಆಮೇಲೆ ಟ್ಯಾಂಕ್ ಗಳು ಕೆಲವೊಂದು ಲೂಸ್ ಇರ್ತದೆ, ಅದನ್ನು ನೋಡ್ಕೊಳ್ಬೇಕು. ಮೇನ್ ಆಗಿ ಮುಳಿಗಾಳಿ ಬೀಸ್ತಾ ಇದೆ, ಈಗ ಗಾಳಿಯ ದಿಕ್ಕನ್ನು ನೋಡ್ಕೊಳ್ಳಿ, ಯಾಕಂದ್ರೆ ನಿಮ್ಮ ಮೂಗಿಗೆ ಅಥವಾ ವಾಪಸ್ ನಿಮ್ಮ ದೇಹಕ್ಕೆ ವಾಪಸ್ ಸಿಂಪಡಣೆ ಆಗುವ ಸಾಧ್ಯತೆ. ಗಾಳಿಯ ದಿಕ್ಕಿಗೆ ನೋಡ್ಕೊಂಡು ಸಿಂಪಡಣೆ ಮಾಡ್ಕೊಳ್ಳಿ. ಆಮೇಲೆ ಯಾವುದೇ ಕಾರಣಕ್ಕೂ ಆಹಾರ ತಿನ್ನುವಂತದ್ದು, ಯಾಕಂದ್ರೆ 2 ತಾಸು 3 ತಾಸು ಅಥವಾ 4 ತಾಸು ಸಿಂಪಡಣೆ ಇರುತ್ತೆ, ಆ ಟೈಮಲ್ಲಿ ಬ್ರೇಕ್ ತಗೊಂಡು ಅದನ್ನು ತಿನ್ನುವಂತದ್ದು, ಟೀ ಕುಡಿಯುವಂತದ್ದು ಅಥವಾ ಧೂಮಪಾನ ಮಾಡುವಂತದ್ದು, ಇಂಥವೆಲ್ಲಕ್ಕೆ ಅವಕಾಶ ಕೊಡ್ಲೇಬೇಡಿ. ಆಮೇಲೆ ಸ್ವಚ್ಛವಾಗಿರ್ತಕ್ಕಂತಹ ಒಂದು ಸಿಂಪಡಣ ಟ್ಯಾಂಕರ್ ಗಳು ಅಥವಾ ಸ್ಪ್ರೇಯರ್ ಗಳು ಬಹಳಷ್ಟು ಇಂಪಾರ್ಟೆಂಟ್. ಎಷ್ಟೋ ನಾವು ನೋಡ್ತಾ ಇದೀವಿ ಲೇಬರ್ಸ್ ಪ್ರಾಬ್ಲಮ್ ಇದೆ ಹಳ್ಳಿಗಳಲ್ಲಿ, ಕೆಲವು ಸ್ಕೂಲ್ಗೆ ಹೋಗಿಲ್ಲ ಮಕ್ಕಳು, ಅಂತವೆಲ್ಲ ಹತ್ತಿ ಬಿಡಿಸುವ ಕಾರ್ಯಕ್ರಮಗಳನ್ನು ನಾವು ನೋಡ್ತಾ ಇದ್ದೇವೆ. ಆದ್ರೆ ಸಿಂಪಡಣಾ ಕಾರ್ಯಕ್ರಮಗಳಲ್ಲಿ ಕೂಡ ಮಕ್ಕಳು ಸ್ಕೂಲ್ಗೆ ಹೋಗದೆ ಅಲ್ಲಲ್ಲಿ ಮಾಡ್ತಾ ಇದ್ರೆ ದೊಡ್ಡ ತಪ್ಪು, ಮಕ್ಕಳನ್ನು ಸರಿದಾರಿಗೆ ತಗೊಳ್ಬೇಕಾಗುತ್ತೆ. ನಾವು ಆ ಯಂತ್ರಗಳನ್ನು ಅವರಿಗೆಲ್ಲ ಕೊಟ್ಕೊಂಡು ಸಿಂಪಡಣೆ ಮಾಡಕ್ಕೆ ಅವಕಾಶ ಕೊಡ್ಬೇಡಿ. ಬಳಸುವ ಜಾಗದಲ್ಲಿ ಆಹಾರ ಪದಾರ್ಥಗಳನ್ನು ಆಮೇಲೆ ನೀರನ್ನು ಕೂಡ ಸ್ವಲ್ಪ ದೂರನೇ ಇಟ್ಕೊಳ್ಬೇಡಿ. ಆಹಾರ ಪದಾರ್ಥಗಳ ಹತ್ತಿರ ಮಾಡಬಾರದು, ಓಪನ್ ಆಗಿ ಇರ್ತಕ್ಕಂಥದ್ದಲ್ಲಿ ಅಲ್ಲೆಲ್ಲ ಏನು ಸಿಂಪಡಣಾ ಶೇಷಗಳು ವಸ್ತುಗಳೆಲ್ಲ ಬಂದು ಬೀಳುವ ಸಾಧ್ಯತೆ ಇದೆ. ಆಮೇಲೆ ಎಚ್ಚರಿಕೆಯ ಫಲಾನುಭವಿ ಬೇಕಾಗುತ್ತೆ, ಯಾಕಂದ್ರೆ ಕೆಲವೊಮ್ಮೆ ನಾವು ನೋಡ್ತಾ ಇದ್ದೇವೆ ಸಿಂಪಡಣೆ ಮಾಡುವಾಗ ಪರಿಸರ ಮಲಿನ ಆಗಬಾರದು, ನೀರು ಪಕ್ಕದಲ್ಲಿ ಇರ್ತಕ್ಕಂತಹ ಜಮೀನಲ್ಲಿ ಇರ್ತಕ್ಕಂತಹ ಕೃಷಿ ಹೊಂಡ ಇಲ್ಲಿರೋದು ಅದರಲ್ಲಿ ಕೂಡ ಎಚ್ಚರಿಕೆ ಇರಬೇಕು. ಆಮೇಲೆ ಯೂಸ್ ಆಗಿದಂತ ಡಬ್ಬಗಳನ್ನೆಲ್ಲ ನಾಶ ಮಾಡಿ, ಆಮೇಲೆ ಸಿಂಪಡಣೆ ಆದ ತಕ್ಷಣ ಸೋಪ್ ಅಥವಾ ಲಿಂಬೆ ಅಥವಾ ಶಾಂಪೂ ಹಾಕೊಂಡು ಕರೆಕ್ಟ್ ಆಗಿ ಸ್ನಾನ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಕೂದಲಿನ ಭಾಗದಲ್ಲಿಂದ ಹಿಡಿದ್ಬಿಟ್ಟು ಉಗುರುಗಳಲ್ಲಿ ಕೂಡ ರಾಸಾಯನಿಕ ಹೋಗುವ ಸಾಧ್ಯತೆ ಇರುತ್ತೆ. ಆದಷ್ಟು ರೈತರು ಲಿಂಬೆ ಹುಳಿ ಹಾಕೊಂಡು ಕೈಗಳನ್ನು ತಗೊಳ್ಬೇಕಾಗತ್ತೆ. ಆಮೇಲೆ ಹುಂಚೆ ಹಣ್ಣು ಹಾಕೊಂಡು ಆದ್ರೂ ಒಂದು ನೋಡ್ಕೊಳ್ಬೇಕಾಗತ್ತೆ. ಆಮೇಲೆ ಸಿಂಪಡಣೆ ಮಾಡಿದಂತ ದ್ರಾವಣವನ್ನು ಕ್ಲೀನ್ ಆಗಿ ಇಟ್ಕೊಳ್ಬೇಕು ತೊಳೆದು, ಇಲ್ಲದ್ರೆ ಮುಂದಿನ ರೆಸಿಡ್ಯೂ ಟಾಕ್ಸಿಕ್ ಆಗುತ್ತೆ. ಸೊ ನಾವು ನೋಡ್ತಾ ಇದ್ವಿ ಡಬ್ಬಗಳಲ್ಲೆಲ್ಲ ಕೆಂಪು ಬಣ್ಣ ಇರುತ್ತೆ, ಕೆಲವೊಂದು ಮಾರ್ಕ್ ಇರುತ್ತೆ ಟ್ರಯಾಂಗಲ್ ಅಲ್ಲಿ, ವಜ್ರಾಕೃತದಲ್ಲಿ, ಅದು ಅತ್ಯಂತ ವಿಷಕಾರಿ ಅಂತ ಅರ್ಥ. ಆಮೇಲೆ ಯೆಲ್ಲೋ ಕಲರ್ ಇರುತ್ತೆ ಹಳದಿ, ಅದು ಹೆಚ್ಚು ವಿಷಕಾರಿ ಅಂತ ಅರ್ಥ. ಇನ್ನೊಂದು ಬ್ಲೂ ಕಲರ್ ಇರುತ್ತೆ ಸಾಮಾನ್ಯ ರೂಪದ ವಿಷಕಾರಿ ಅಂತ ಅರ್ಥ. ಆಮೇಲೆ ಗ್ರೀನ್ ಸ್ವಲ್ಪವೇ ವಿಷಕಾರಿ, ಈ ರೀತಿ ಇರ್ತವೆ. ಇದನ್ನೆಲ್ಲ ನೋಡ್ಕೊಂಡ್ ಬಿಟ್ಟು ನಾವು ಸಿಂಪಡಣೆ ಮಾಡ್ಬೇಕಾಗತ್ತೆ. ರೈತರೇ ಸುರಕ್ಷಿತವಾಗಿ ಆಮೇಲೆ ಗಾಳಿಯ ದಿಕ್ಕು ನೋಡ್ಕೊಂಡು ಆದಷ್ಟು ಮುಂಜಾನೆ ಸಿಂಪಡಣೆ ಮಾಡಿ. ಧನ್ಯವಾದಗಳು. ಆತ್ಮೀಯರೆ, ಡಾಕ್ಟರ್ ಜಹೀರ್ ಅಹಮದ್ ಅವರು ಹೇಳಿದ್ದನ್ನ ಇಲ್ಲಿ ತನಕ ಕೇಳಿದ್ರಲ್ಲ, ಈ ಬಗ್ಗೆ ತಾವು ಸಾಕಷ್ಟು ಕಾಳಜಿ ವಹಿಸಬೇಕು. ರಾಸಾಯನಿಕಗಳು ಅನ್ನುವಂಥವು ಅನಿವಾರ್ಯ ಆತಂಕಗಳು ಅಂತ ಹೇಳಿ ನಾವು ಹೇಳ್ಬಹುದು. ಯಾವಾಗ ನಮಗೆ ಅನಿವಾರ್ಯ ಆಗಿರ್ತದ ಆ ಸಂದರ್ಭದೊಳಗೆ ಮಾತ್ರ ಇವುಗಳ ಕಡೆ ನಾವು ಒಲವು ತೋರಿಸಬೇಕೇ ವಿನ ಆದಷ್ಟು ನಾವು ಇವುಗಳಿಂದ ದೂರ ಇರುವುದು ಒಳ್ಳೆಯದು. ಈ ಬಗ್ಗೆ ತಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ತಾವು ಡಾಕ್ಟರ್ ಜಹೀರ್ ಅಹಮದ್ ಅವರ ನಂಬರ್ ನ ಸಂಪರ್ಕ ಮಾಡಬಹುದು. ಅವರ ನಂಬರ್ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 9 8 4 5 3 0032 ಈ ನಂಬರ್ನ ಸಂಪರ್ಕ ಮಾಡಬಹುದು. ಹಿಂಗಾರು ಬೆಳೆಗಳ ಬಿತ್ತನೆ ಒಳಗ ತಾವು ತೊಡಗಿದ್ದೀರಿ. ಅನೇಕರು ಬಿತ್ತನೆ ಮುಗಿಸಿರಬಹುದು, ಇನ್ನು ಕೆಲವರು ಇನ್ನು ಮಾಡಬೇಕು ಅನ್ನುವಂತಹ ಒಂದು ತವಕದೊಳಗ ಇದ್ದೀರಿ. ಯಾರ್ಯಾರು ಕಡಲೆ ಬಿತ್ತನೆ ಮಾಡಬೇಕು ಅನ್ನುವಂತಹ ಒಂದು ವಿಚಾರ ಇಟ್ಟುಕೊಂಡಿದ್ದೀರಿ, ಅವ್ರ ಸಲುವಾಗಿ ಇಲ್ಲಿ ಒಂದಿಷ್ಟು ಮಾಹಿತಿ ಅದ. ಕಲಬುರಗಿಯ ವಲಯ ಕೃಷಿ ಸಂಶೋಧನಾ ಕೇಂದ್ರದೊಳಗ ಸಸ್ಯರೋಗ ತಜ್ಞರಾಗಿರುವಂತಹ ಡಾಕ್ಟರ್ ಮಲ್ಲಿಕಾರ್ಜುನ್ ಕೆಂಗನಾಳ್ ಅವರು ಸುಧಾರಿತ ಕ್ರಮಗಳ ಬಗ್ಗೆ ತಮಗ ಹೇಳ್ತಾ ಇದ್ದಾರೆ. ಯಾವ ರೀತಿ ನಾವು ಬಿತ್ತನೆಗೆ ಸಿದ್ಧತೆ ಮಾಡಿಕೊಳ್ಬೇಕು, ತಳಿಗಳನ್ನ ಯಾವ ಉಪಯೋಗ ಮಾಡಿಕೊಳ್ಬೇಕು, ಮತ್ತ ಏನೇನು ಕ್ರಮಗಳನ್ನ ಕೈಗೊಂಡ್ರೆ ನಮ್ಮ ಬೆಳೆ ಉತ್ತಮವಾಗಿ ಬೆಳೆಯುವುದಕ್ಕೆ ಸಾಧ್ಯದ, ಇಳುವರಿ ಹೆಚ್ಚಿಗೆ ಬರುವುದಕ್ಕೆ ಸಾಧ್ಯದ ಅನ್ನುವಂತಹ ವಿಚಾರಗಳನ್ನ ತಮ್ಮ ಜೊತೆಗೆ ಹಂಚಿಕೊಳ್ತಾ ಇದ್ದಾರೆ. ಡಾಕ್ಟರ್ ಮಲ್ಲಿಕಾರ್ಜುನ್ ಕೆಂಗನಾಳ್ ಅವರು ಹೇಳೋದನ್ನ ನಾವೀಗ ಕೇಳೋಣ. ರೈತ ಬಾಂಧವರೇ ನಮಸ್ಕಾರ. ಹಿಂಗಾರು ಹಂಗಾಮಿನಲ್ಲಿ ಕಡಲೆಯು ಒಂದು ಪ್ರಮುಖ ದ್ವಿದಳ ಧಾನ್ಯ ಬೆಳೆಯಾಗಿದೆ. ಈ ಬೆಳೆಯನ್ನು ಉತ್ತರ ಕರ್ನಾಟಕದ ಎಲ್ಲಾ ಜಿಲ್ಲೆಗಳಲ್ಲೂ ಹಾಗೂ ಮಧ್ಯ ಕರ್ನಾಟಕ ಮತ್ತು ಕೆಲವೆಡೆ ದಕ್ಷಿಣ ಕರ್ನಾಟಕದ ಜಿಲ್ಲೆಗಳಲ್ಲಿಯೂ ಸಹ ವಾಣಿಜ್ಯ ಬೆಳೆಯಾಗಿ ಬೆಳೆಯಲಾಗುತ್ತದೆ. ಕಡಲೆಯು ಪ್ರಮುಖವಾಗಿ ನಮಗೆ ಅತ್ಯವಶ್ಯಕವಾಗಿರುವ ಪ್ರೋಟೀನ್ ಅಂಶವನ್ನು ಒದಗಿಸಿಕೊಡುವಂತಹ ಒಂದು ದ್ವಿದಳ ಧಾನ್ಯವಾಗಿದ್ದು ಪ್ರಮುಖವಾಗಿ ಕಪ್ಪು ಮಣ್ಣಿನಲ್ಲಿ ಬೆಳೆಯಲಾಗುತ್ತಿದೆ. ಮುಂಗಾರು ಹಂಗಾಮಿನ ಮಳೆಯಿಂದ ಉಳಿದುಕೊಂಡಿರುವಂತಹ ತೇವಾಂಶದಲ್ಲಿ ಈ ಬೆಳೆಯನ್ನು ಮಳೆಯಾಶ್ರಿತವಾಗಿ ಹೆಚ್ಚಿನ ಪ್ರದೇಶದಲ್ಲಿ ಬೆಳೆಯಲಾಗುತ್ತದೆ. ಕಡಲೆ ಬೇಸಾಯಕ್ಕೆ ಪ್ರಮುಖ ತಳಿಗಳಾದ ಅಣ್ಣಿಗೇರಿ 1 ಇದು 90-95 ದಿನಗಳ ಅವಧಿಯನ್ನು ಹೊಂದಿದ್ದು ಬರ ನಿರೋಧಕತೆಯನ್ನು ಸ್ವಲ್ಪ ಮಟ್ಟಿಗೆ ಹೊಂದಿದೆ. ಸುಧಾರಿತ ತಳಿಗಳಲ್ಲಿ JG 11 ಇದು ಪ್ರಮುಖವಾಗಿ 90-100 ದಿನಗಳವರೆಗೆ ಕಾಲಾವಧಿಯನ್ನು ಹೊಂದಿದ್ದು ದಪ್ಪ ಕಾಳು, ಸಿಡಿ ರೋಗ ನಿರೋಧಕತೆಯನ್ನು ಸಹ ಸ್ವಲ್ಪ ಮಟ್ಟಿಗೆ ಹೊಂದಿದೆ. BGD 103 ಇದು ಸುಮಾರು 90-95 ದಿನಗಳ ಕಾಲಾವಧಿಯ ಬೆಳೆಯಾಗಿದ್ದು ದಪ್ಪ ಕಾಳಿನ ದೇಸಿ ತಳಿಯಾಗಿರುತ್ತದೆ. ಜಾಕಿ 9218 ಈ ತಳಿಯು 100 ದಿನಗಳ ಕಾಲಾವಧಿಯನ್ನು ಹೊಂದಿದ್ದು ಇದು ಸಹ ಹಿಂಗಾರು ಹಂಗಾಮಿಗೆ ಸೂಕ್ತವಾದ ತಳಿಯಾಗಿದೆ. ಕಡಲೆ ಬೇಸಾಯದಲ್ಲಿ ಬಿತ್ತನೆಯ ಪೂರ್ವ ರೈತರು ಪ್ರತಿ ಎಕರೆಗೆ 25 ಕಿಲೋಗ್ರಾಂ ಬೀಜವನ್ನು ಬಳಸುತ್ತಾರೆ. ಈ ಬೀಜಗಳಿಗೆ ಜೈವಿಕ ಗೊಬ್ಬರಗಳಾದ ರೈಸೋಬಿಯಂ ಹಾಗೂ PSB ಇವುಗಳನ್ನು ಪ್ರತಿ ಕಿಲೋಗ್ರಾಂ ಬೀಜಕ್ಕೆ 5 ಗ್ರಾಂದಂತೆ ಬೀಜೋಪಚಾರ ಮಾಡುವುದು ಸೂಕ್ತವಾಗಿರುತ್ತದೆ. ಇದರೊಂದಿಗೆ ನೆಟೆ ರೋಗವನ್ನು ಹೋಗಲಾಡಿಸಲು ಮತ್ತು ಅದರ ನಿರ್ವಹಣೆಗೆ ಪ್ರತಿ ಕಿಲೋ ಬೀಜಕ್ಕೆ 5 ಗ್ರಾಂ ಟ್ರೈಕೋಡರ್ಮಾ ಪುಡಿಯನ್ನು ಬೆಳೆಗಳಿಗೆ ಬೀಜೋಪಚಾರ ಮಾಡುವುದು ಸೂಕ್ತವಾಗಿದೆ. ರೈಸೋಬಿಯಂ, PSB ಮತ್ತು ಟ್ರೈಕೋಡರ್ಮಾಗಳನ್ನು ಒಟ್ಟಿಗೆ ಸಹ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡಬಹುದಾಗಿದೆ. ನೆಟೆ ರೋಗವು ಅತಿ ಹೆಚ್ಚಾಗಿ ಕಂಡುಬರುವಂತಹ ಪ್ರದೇಶಗಳಲ್ಲಿ ಪ್ರತಿ ಎಕರೆಗೆ 2 ಟ್ರ್ಯಾಕ್ಟರ್ ತಿಪ್ಪೆ ಗೊಬ್ಬರದೊಂದಿಗೆ ಸುಮಾರು 2 ಕೆಜಿ ಟ್ರೈಕೋಡರ್ಮಾವನ್ನು ಸರಿಯಾಗಿ ಮಿಶ್ರಣ ಮಾಡಿ 7 ದಿನಗಳ ನಂತರ ಆ ಗೊಬ್ಬರವನ್ನು ಇಡೀ 1 ಎಕರೆ ಪ್ರದೇಶಕ್ಕೆ ಸಮತಲವಾಗಿ ಹರಡಿ ತದನಂತರ ಬಿತ್ತನೆ ಕೈಗೊಳ್ಳುವುದರಿಂದ ಕಡಲೆಯಲ್ಲಿ ಬರುವಂತಹ ನೆಟೆ ರೋಗವನ್ನು ಅತ್ಯಂತ ಸೂಕ್ತವಾಗಿ ಹಾಗೂ ಯಶಸ್ವಿಯಾಗಿ ನಿರ್ವಹಣೆ ಮಾಡಬಹುದು. ಕಡಲೆ ಬೇಸಾಯದಲ್ಲಿ ಬರ ನಿರೋಧಕತೆಯನ್ನು ಹೆಚ್ಚಿಸಲು ಬಿತ್ತನೆಗೆ ಮೊದಲು ಬೀಜವನ್ನು 2% ಕ್ಯಾಲ್ಸಿಯಂ ಕ್ಲೋರೈಡ್ ದ್ರಾವಣದಲ್ಲಿ 30 ನಿಮಿಷಗಳ ಕಾಲ ಅಥವಾ 25%ರ ಗೋಮೂತ್ರದಲ್ಲಿ 8 ಗಂಟೆಗಳ ಕಾಲ ನೆನೆಸಿ ಕನಿಷ್ಠ 7 ಗಂಟೆ ನೆರಳಿನಲ್ಲಿ ಒಣಗಿಸಬೇಕು. ಈ ರೀತಿ ಕಠಿಣಗೊಳಿಸಿದ ಬೀಜವನ್ನು ರೈಸೋಬಿಯಂ ಹಾಗೂ ರಂಜಕ ಕರಗಿಸುವ ಜೀವಾಣುವ ಮತ್ತು ಟ್ರೈಕೋಡರ್ಮಾದೊಂದಿಗೆ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡಲು ಸೂಕ್ತವಾಗಿದೆ. ಧನ್ಯವಾದಗಳು. ಆತ್ಮೀಯರೇ, ಇಲ್ಲಿ ತನಕ ಡಾಕ್ಟರ್ ಮಲ್ಲಿಕಾರ್ಜುನ್ ಕೆಂಗನಾಳ್ ಅವರು ಏನು ಕಡಲೆ ಬಿತ್ತನೆ ಬಗ್ಗೆ ಹೇಳಿದ್ರು, ತಮಗ ಅವರು ಸಾಕಷ್ಟು ಒಳ್ಳೆಯ ಸಲಹೆ ಸೂಚನೆಗಳನ್ನ ನೀಡಿದ್ದಾರೆ. ತಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ಅವರನ್ನ ತಾವು ಸಂಪರ್ಕ ಮಾಡಬಹುದು. ಯಾವತ್ತು ವಿಜ್ಞಾನಿಗಳ ಸಂಪರ್ಕದೊಳಗ ಇರುವುದು ಬಹಳ ಒಳ್ಳೆಯದು. ತಮಗ ಸಂಶಯಗಳು ಹೆಜ್ಜೆ ಹೆಜ್ಜೆಗೂ ಬರ್ತಾ ಇರ್ತಾವ, ಸಮಸ್ಯೆಗಳು ಹೆಜ್ಜೆ ಹೆಜ್ಜೆಗೂ ಬರ್ತಾ ಇರ್ತಾವ, ಅವುಗಳನ್ನ ನಿವಾರಣೆ ಮಾಡಿಕೊಳ್ಬೇಕು ಅಂತಂದಾಗ ತಜ್ಞರು ಬಹಳ ಸಹಾಯಕ ಬರ್ತಾರ. ಅವರ ಶಿಫಾರಸು ಇರಲಾರದೆ ಯಾವುದೇ ಕ್ರಮಗಳನ್ನ ಕೈಗೊಳ್ಳಬಾರದು ಅಂತ ಹೇಳಿ ನಾವು ಮನವಿ ಮಾಡ್ತಾ ಇದ್ದೀವಿ. ಮಲ್ಲಿಕಾರ್ಜುನ್ ಕೆಂಗನಾಳ್ ಅವರ ನಂಬರ್ ಒಂದ್ಸಲ ನಾನು ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 9845364708 ಈ ನಂಬರ್ನ ತಾವು ಸಂಪರ್ಕ ಮಾಡಬಹುದು. ಆತ್ಮೀಯರೇ, ನಾವು ಆಹಾರ ಧಾನ್ಯಗಳನ್ನ ಬೆಳಿತೀವಿ, ಬೇಳೆ ಕಾಳುಗಳನ್ನ ಬೆಳಿತೀವಿ, ಅದನ್ನ ಸೇವನೆ ಮಾಡುವಂತಹ ಒಂದು ಸಂದರ್ಭ ಬಂದಾಗ ಕೆಲವೊಂದ್ಸಲ ನನಗನ್ನಿಸ್ತದ ನಾವು ಅಷ್ಟು ಕಾಳಜಿ ವಹಿಸುವುದಿಲ್ಲ ಅನ್ನುವಂತಹ ಮಾತು. ನಾವು ಪೌಷ್ಟಿಕವಾದಂತಹ ಆಹಾರವನ್ನ ಬಳಸಬೇಕು. ಅದರ ಜೊತೆಗೆ ಏನು ಮುಂದಿನ ನಮ್ಮ ನಾಗರಿಕರಿದ್ದಾರೆ ಅವರಿಗೆ ಬಹಳಷ್ಟು ಪೌಷ್ಟಿಕವಾದಂತಹ ಆಹಾರ ಕೊಡುವುದು ಇವತ್ತಿನ ದಿವಸ ಅಗತ್ಯ ಇದೆ. ನಾವು ನೋಡ್ತಾ ಇದ್ದೀವಿ ಅಪೌಷ್ಟಿಕತೆಯಿಂದ ಬಹಳಷ್ಟು ಮಕ್ಕಳು ನರಳತಾ ಇದ್ದಾರೆ. ನಮ್ಮಲ್ಲಿ ಎಲ್ಲ ಇದ್ದು ಕೆಲವೊಮ್ಮೆ ನಾವು ಅವರಿಗೆ ಸರಿಯಾದಂತಹ ಒಂದು ಆಹಾರ ಕೊಡೋದ್ರೊಳಗ ಸೋಲ್ತಾ ಇದ್ದೀವಿ. ಇಂಥ ಒಂದು ಸನ್ನಿವೇಶ ಯಾವುದೇ ಕಾರಣಕ್ಕೂ ನಿರ್ಮಾಣ ಆಗಬಾರದು. ಇವತ್ತಿನ ಕಾರ್ಯಕ್ರಮದೊಳಗ ಲಿಂಗಸೂರಿನ ಕೃಷಿ ವಿಸ್ತರಣಾ ಶಿಕ್ಷಣ ಘಟಕದಲ್ಲಿ ಗೃಹ ವಿಜ್ಞಾನಿಯಾಗಿರುವಂತಹ ಡಾಕ್ಟರ್ ವಾಣಿಶ್ರೀ ಅವರು ಹೆಚ್ಚು ಕಡಿಮೆ ಇದೇ ವಿಷಯದ ಮೇಲೆ ತಮಗೆ ಮಾಹಿತಿ ನೀಡುತ್ತಿದ್ದಾರೆ. ವಿಶೇಷವಾಗಿ ಅವರು ತೊಗರಿ ಬೇಳೆಯ ಮಹತ್ವದ ಬಗ್ಗೆ ತಮಗ ಮನವರಿಕೆ ಮಾಡಿಕೊಡ್ತಾ ಇದ್ದಾರೆ. ತೊಗರಿ ಬೇಳೆ ಒಳಗ ಯಾವ ರೀತಿಯಾದಂತಹ ಪೋಷಕಾಂಶಗಳಿರ್ತಾವ, ಖನಿಜಾಂಶಗಳಿರ್ತಾವ, ಅವುಗಳನ್ನ ಯಾವ ರೀತಿ ನಾವು ಬಳಸಬಹುದು ಅನ್ನೋದ್ರ ಬಗ್ಗೆ ಅವರು ತಮಗೆ ಕೆಲವು ಸೂಚನೆಗಳನ್ನ ಕೊಡ್ತಾ ಇದ್ದಾರೆ. ಯಾವ ರೂಪದೊಳಗ ನಾವು ತೊಗರಿಯನ್ನ ಸೇವನೆ ಮಾಡಬೇಕು, ಅದರಿಂದ ಏನೇನು ಲಾಭಗಳಾದಾವ ಅನ್ನೋದನ್ನ ನಾವು ಡಾಕ್ಟರ್ ವಾಣಿಶ್ರೀ ಅವರಿಂದ ಕೇಳೋಣ. ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರಗಳು. ತೊಗರಿಯ ಬಗ್ಗೆ ಮುಂಗಾರು ಹಂಗಾಮಿನಲ್ಲಿ ನಾವು ಹೆಚ್ಚಾಗಿ ಬೆಳೀತಕ್ಕಂತ ಒಂದು ತೊಗರಿಯ ಬಗ್ಗೆ ಒಂದು ಸ್ವಲ್ಪ ಮಾಹಿತಿಯನ್ನ ಇಲ್ಲಿ ತಿಳಿದುಕೊಳ್ಳೋಣ. ತೊಗರಿ ಒಂದು ದ್ವಿದಳ ಧಾನ್ಯವಾಗಿದ್ದು ಪ್ರೋಟೀನ್ ಜೊತೆಗೆ ಉತ್ತಮ ಪ್ರಮಾಣದ ಖನಿಜಗಳು, ಜೀವಸತ್ವಗಳು ಮತ್ತು ನಾರಿನಂಶವನ್ನು ಕೂಡ ಹೊಂದಿದೆ. ಈ ತೊಗರಿಯನ್ನು ಸಾಮಾನ್ಯವಾಗಿ ನಾವು ಮುಂಗಾರಿನಲ್ಲಿ ಅನೇಕ ತಳಿಗಳಿದೆ, ಪಿಂಕ್, ಗುಲ್ಯಾಳ, ಲೋಕಲ್ ತಳಿಗಳು. ಅದರ ನಂತರ ನಾವು ಯೂನಿವರ್ಸಿಟಿಯಿಂದ, ಕೃಷಿ ವಿಶ್ವವಿದ್ಯಾಲಯದಿಂದ ಬಿಡುಗಡೆಗೊಳಿಸಿರ್ತಕ್ಕಂಥ TS3R ಇರ್ಬೋದು, GRG811 ಇರ್ಬೋದು, GRG152 ಇರ್ಬೋದು, BSMR 736, ಈ ರೀತಿ ಅನೇಕ ತಳಿಗಳು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಲಭ್ಯವಿವೆ. ಯಾವುದೇ ತಳಿಯನ್ನು ಬೆಳೆದಾಗಲೂ ಕೂಡ ತೊಗರಿಯನ್ನ ನಾವು ಯಾಕೆ ಬಳಕೆ ಮಾಡ್ತಾ ಇದ್ದೀವಿ, ಆಹಾರದಲ್ಲಿ ತೊಗರಿಯ ಮಹತ್ವ ಏನು ಅನ್ನೋದ್ರ ಬಗ್ಗೆ ನಾವು ನೋಡೋದಾದ್ರೆ, ತೊಗರಿ ಒಂದು ಅತ್ಯಂತ ಪ್ರೋಟೀನ್ ಯುಕ್ತವಾದಂತಹ ಒಂದು ಬೇಳೆಕಾಳಾಗಿದೆ. ನಮ್ಮ ಸಸ್ಯಾಹಾರಿಗಳಲ್ಲಿ ಪ್ರೋಟೀನ್ ಲಭ್ಯ ಆಗ್ತಕ್ಕಂಥದ್ದು ಕೇವಲ ದ್ವಿದಳ ಧಾನ್ಯಗಳು ಮತ್ತು ಹಾಲು ಮತ್ತು ಹಾಲಿನ ಉತ್ಪನ್ನಗಳಲ್ಲಿ. ಅದರಲ್ಲೂ ಪ್ರಮುಖವಾಗಿ ತೊಗರಿ ನಮ್ಮ ಭಾಗದ ಬೆಳೆಯಾಗಿದ್ದರಿಂದ ತೊಗರಿಯಲ್ಲಿ ಯಾವ್ಯಾವ ಖನಿಜಾಂಶಗಳಿದೆ ಅದನ್ನು ಬಳಕೆ ಮಾಡೋದ್ರಿಂದ ಯಾವ ರೀತಿ ನಮ್ಮ ಆರೋಗ್ಯಕ್ಕೆ ಉತ್ತಮವಾಗುತ್ತೆ ಅಂತ ನಾವು ತಿಳ್ಕೊಳ್ಳೋದಾದ್ರೆ, ತೊಗರಿಯಲ್ಲಿ ಪ್ರೋಟೀನ್ ಜೊತೆಗೆ ನಾರಿನಂಶ ಮತ್ತು ಖನಿಜಾಂಶಗಳು ಹೆಚ್ಚಾಗಿದೆ. ಖನಿಜಾಂಶಗಳು ಅಂತ ಹೇಳಿದ್ರೆ ಕಬ್ಬಿಣಾಂಶ ಇರ್ಬೋದು, ಪೊಟ್ಯಾಸಿಯಂ ಇರ್ಬೋದು, ಜಿಂಕ್ ಇರ್ಬೋದು, ಈ ತರಹ ಅನೇಕ ಖನಿಜಾಂಶಗಳನ್ನು ಒಳಗೊಂಡಿರತಕ್ಕಂತಹ ಈ ತೊಗರಿಯನ್ನ ನಾವು ಅನೇಕ ರೂಪದಲ್ಲಿ ಬಳಕೆ ಮಾಡ್ತಾ ಇರ್ತೇವೆ. ಈ ತೊಗರಿಯನ್ನು ಬಳಸೋದ್ರಿಂದ ನಮಗೆ ಕೇವಲ ಪ್ರೋಟೀನ್ ಮಾತ್ರವಲ್ಲ, ಅನೇಕ ಈ ಖನಿಜಾಂಶಗಳಾದ ಕಬ್ಬಿಣ, ಕ್ಯಾಲ್ಸಿಯಂ, ಪೊಟ್ಯಾಸಿಯಂ, ಮೆಗ್ನೀಷಿಯಂ ಇದೆಲ್ಲ ಯಾವುದಕ್ಕೆ ಬೇಕಾಗುತ್ತೆ ನಮಗೆ ಅಂತ ಹೇಳಿದ್ರೆ, ಹೃದಯದ ಆರೋಗ್ಯವನ್ನ ಕಾಪಾಡೋದಕ್ಕೆ ಮತ್ತು ರಕ್ತದ ಒತ್ತಡವನ್ನ ನಿರ್ವಹಣೆಗೆ ಸಹಕಾರಿಯಾಗಿದೆ. ಅದರ ಜೊತೆಗೆ ಇದರಲ್ಲಿ ಬಿ ಜೀವಸತ್ವಗಳು ರೈಬೋಫ್ಲೇವಿನ್ ಮತ್ತು ನಯಾಸಿನ್ ಅಂತ ಹೇಳಿ ಇರ್ತವೆ. ಇದು ಪಿಷ್ಟದ ಚಯಾಪಚಯ ಕ್ರಿಯೆಯನ್ನು ಹೆಚ್ಚಿಸುತ್ತೆ. ಅಂದ್ರೆ ಯಾವುದೇ ಒಂದು ಚಯಾಪಚಯ ಕ್ರಿಯೆ ಅಂದ್ರೆ ಮೆಟಬಾಲಿಸಂ, ಈ ಕ್ರಿಯೆಯನ್ನು ಮಾಡೋದಕ್ಕೆ ಬೇಕಾಗಿರ್ತಕ್ಕಂಥ ಜೀವಸತ್ವಗಳು ಈ ನಮ್ಮ ತೊಗರಿಯಲ್ಲಿ ಇದೆ. ಮತ್ತೆ ಇದರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನಾರಿನಂಶ ಕೂಡ ಇದೆ. ಈ ನಾರಿನಂಶ ನಮಗೆ ಮಲಬದ್ಧತೆಯಂತಹ ತೊಂದರೆಯನ್ನ ತಡೆಗಟ್ಟೋದಕ್ಕೆ ಸಹಾಯ ಆಗುತ್ತೆ. ಅದ್ರ ಜೊತೆಗೆ ತೊಗರಿಯಲ್ಲಿ ಖನಿಜಾಂಶಗಳ ಜೊತೆಗೆ ಫೋಲಿಕ್ ಆಸಿಡ್ ಅನ್ನೋ ಒಂದು ಅಂಶ ಕೂಡ ಇದೆ. ತಮಗೆಲ್ರಿಗೂ ಗೊತ್ತಿರಬಹುದು, ಗರ್ಭಿಣಿ ಸ್ತ್ರೀಯರಿಗೆ ತಾವು ಗರ್ಭ ಧರಿಸಿದ ಮೊದಲ ದಿನದಿಂದ ತಾವು ಒಂದು 15-20 ದಿನಗಳವರೆಗೂ ತಗೊಳ್ತಕ್ಕಂತ ಒಂದು ಔಷಧಿ ಏನಂತ ಹೇಳಿದ್ರೆ ಫೋಲಿಕ್ ಆಸಿಡ್ನ ಟ್ಯಾಬ್ಲೆಟ್ಸ್ಗಳು. ಅದರ ಅಂಶ ಕೂಡ ಇದರಲ್ಲಿ ಫೋಲಿಕ್ ಆಸಿಡ್ ನಮ್ಮ ತೊಗರಿ ಬೆಳೆಯಲ್ಲಿ ಇರುತ್ತೆ. ಇದು ಕೇವಲ ಮನುಷ್ಯನ ಆರೋಗ್ಯಕ್ಕೆ ಮಾತ್ರ ಅಲ್ಲ, ದ್ವಿದಳ ಧಾನ್ಯಗಳನ್ನು ಬೆಳೆಯೋದ್ರಿಂದ ವಾತಾವರಣದಲ್ಲಿ ಇರತಕ್ಕಂತ ಸಾರಜನಕವನ್ನ ಸ್ಥಿರೀಕರಣಗೊಳಿಸತಕ್ಕಂತ ಒಂದು ಗುಣ ಈ ನಮ್ಮ ಬೇಳೆಕಾಳು ಬೆಳೆಗಳಿಗೆ ಇರುತ್ತೆ. ಹಾಗಾಗಿ ಏಕದಳ ಧಾನ್ಯದ ಜೊತೆ ಇದನ್ನ ನಂತರ ದ್ವಿದಳ ಧಾನ್ಯವನ್ನು ಬೆಳೆಯೋದ್ರಿಂದ ಮಣ್ಣಿನ ಫಲವತ್ತತೆ ಕೂಡ ಹೆಚ್ಚಾಗತ್ತೆ. ಮತ್ತೆ ಇದನ್ನ ತೊಗರಿಯನ್ನ ಕೇವಲ ದ್ವಿದಳ ಧಾನ್ಯದಿಂದ ತಯಾರು ಮಾಡತಕ್ಕಂತ ಪದಾರ್ಥಗಳನ್ನು ಬಳಸೋದ್ರ ಬದಲಾಗಿ ಏಕದಳ ಧಾನ್ಯಗಳ ಜೊತೆಗೆ ಬಳಸಿದಾಗ ಏನಾಗುತ್ತೆ, ಎಲ್ಲ ಅವಶ್ಯಕ ಅಮೈನೋ ಆಮ್ಲಗಳು ದೇಹಕ್ಕೆ ಸಿಗುವಂತಾಗತ್ತೆ. ಯಾವ ರೀತಿ ನಾವು ಇದನ್ನ ಬಳಸಬಹುದು ಅಂತ ನೋಡೋದಾದ್ರೆ, ಏಕದಳ ಮತ್ತು ದ್ವಿದಳ ಧಾನ್ಯವನ್ನ ಮಿಶ್ರಣ ಮಾಡಿ ಬಳಸತಕ್ಕಂತ ಆಹಾರ ಪದಾರ್ಥಗಳು ತಮಗೆಲ್ರಿಗೂ ಗೊತ್ತಿದೆ, ಬಿಸಿಬೇಳೆ ಬಾತ್ ಅಂತ ಹೇಳಿದ್ರೆ ಅದರಲ್ಲಿ ತೊಗರಿ ಬೇಳೆನೂ ಇರುತ್ತೆ, ಅಕ್ಕಿನೂ ಇರುತ್ತೆ. ಮತ್ತೆ ಕಿಚಡಿ ಮಾಡ್ತೀವಿ ಚಿಕ್ಕ ಮಕ್ಕಳಿಗೋಸ್ಕರ, ಅದರಲ್ಲಿ ಹೆಸರು ಬೇಳೆ ಮತ್ತು ಅಕ್ಕಿಯನ್ನ ಹಾಕ್ತಿವಿ. ಅದರ ನಂತರ ದೋಸೆ, ಇಡ್ಲಿ, ಪಡ್ಡು ತಯಾರು ಮಾಡುವಾಗ ನಾವು ಅಕ್ಕಿಯ ಜೊತೆ ಉದ್ದಿನ ಬೇಳೆಯನ್ನ ಹಾಕ್ತಿವಿ. ಯಾಕೆ ನಾವು ಈ ಆಹಾರ ಪದ್ಧತಿಯಲ್ಲಿ ದ್ವಿದಳ ಧಾನ್ಯ ಏಕದಳ ಧಾನ್ಯಗಳನ್ನ ಬಳಸ್ಕೋತಾ ಇದೀವಿ ಅಂತ ಹೇಳಿದ್ರೆ, ಈ ಹಿಂದೆ ನಿಮಗೆಲ್ರಿಗೂ ಹೇಳಿದ್ದೆ, ಒಂದು ಯಾವುದೋ ಒಂದು ಆಹಾರದಲ್ಲಿ ಒಂದಷ್ಟು ಪೋಷಕಾಂಶಗಳು ಲಭ್ಯ ಇರೋದಿಲ್ಲ, ಒಂದರಲ್ಲಿ ಇದ್ದದ್ದು ಇನ್ನೊಂದರಲ್ಲಿ ಇರೋದಿಲ್ಲ. ಅವನ್ನ ಮಿಶ್ರಣ ಮಾಡಿದಾಗ ನಮಗೆ ಎಲ್ಲ ರೀತಿಯ ಅವಶ್ಯಕ ಪೋಷಕಾಂಶಗಳು ಸರಿಯಾದ ಪ್ರಮಾಣದಲ್ಲಿ ದೇಹಕ್ಕೆ ಸಿಗುವಂತಾಗುತ್ತೆ. ಆ ನಿಟ್ಟಿನಲ್ಲಿ ಎಲ್ಲ ಅವಶ್ಯಕ ಅಮೈನೋ ಆಮ್ಲಗಳು ಅಂದ್ರೆ ಪ್ರೋಟೀನ್ ಆಗಿರ್ತಕ್ಕಂಥದ್ದು ಯಾವುದರಿಂದ, ಅಮೈನೋ ಆಮ್ಲಗಳಿಂದ ಸೇರಿ ಒಂದು ಪ್ರೋಟೀನ್ ಮಾಲಿಕ್ಯೂಲ್ ಆಗಿರುತ್ತೆ. ಸೊ ಅದರಲ್ಲಿ ಅವಶ್ಯಕ ಅಮೈನೋ ಆಮ್ಲಗಳು ಬೇರೆ, ಅನವಶ್ಯಕ ಅಮೈನೋ ಆಮ್ಲಗಳು ಬೇರೆ ಇರುತ್ತೆ. ಅವಶ್ಯಕ ಅಮೈನೋ ಆಮ್ಲಗಳಂದ್ರೆ ಅವು ಆಹಾರದಿಂದನೇ ನಮ್ಮ ದೇಹಕ್ಕೆ ಸೇರ್ಬೇಕಾಗತ್ತೆ. ಸೊ ಹಾಗಾಗಿ ಎರಡನ್ನು ಮಿಶ್ರ ಮಾಡಿ ನಾವು ಬಳಕೆ ಮಾಡಿದಾಗ ಎಲ್ಲ ಅವಶ್ಯಕ ಅಮೈನೋ ಆಮ್ಲಗಳು ದೊರೆತಂತಹ ಒಂದು ಅವಕಾಶ ನಮಗೆ ಸಿಗುತ್ತೆ. ನಂತರ ಸ್ವತಃ ಸಂಸ್ಕರಿಸಿದ ಬೇಳೆಯನ್ನ ಬಳಸೋದು. ಈಗ ನಾವು ತೊಗರಿಯನ್ನ ಬೆಳೆದಿದ್ದೇವೆ, ಹಾರ್ವೆಸ್ಟ್ ಅನ್ನು ಕೂಡ ಮಾಡ್ತೇವೆ. ಕೊಯ್ಲು ನಂತರ ನಾವೇನ್ ಮಾಡ್ತೇವೆ, ಡೈರೆಕ್ಟ್ ಆಗಿ ಮಾರುಕಟ್ಟೆಗೆ ಮಾರ್ಲಿಕ್ಕೆ ಹೋಗ್ತೇವೆ. ಅದ್ರ ಬದಲಾಗಿ ನಾವು ಅದನ್ನ ಶ್ರೇಣೀಕರಣ ಮಾಡಬೇಕು. ಸ್ಪೈರಲ್ ಗ್ರೇಡರ್ ಅಂತ ತಮಗೆಲ್ರಿಗೂ ಗೊತ್ತಿರಬಹುದು. ಆ ಶ್ರೇಣೀಕರಣವನ್ನು ಮಾಡಿದಾಗ ಅಥವಾ ವರ್ಗೀಕರಣವನ್ನು ಮಾಡಿದಾಗ ಅದರಲ್ಲಿರ್ತಕ್ಕಂತ ಒಡೆದ ಕಾಳುಗಳು ಅಥವಾ ಚಿಕ್ಕದಾಗಿರ್ತಕ್ಕಂಥದ್ದು, ಕೀಟದಿಂದ ಇನ್ಫೆಸ್ಟ್ ಆಗಿರ್ತಕ್ಕಂಥದ್ದು ಅಂದ್ರೆ ಖಂಡ್ರಿ ಆಗೋದು ಅಂತ ಏನ್ ಹೇಳ್ತಿರಲ್ಲ, ಈ ತರಹದ ಕಾಳುಗಳನ್ನ ಸೆಪರೇಟ್ ಮಾಡಿ ಉತ್ತಮವಾದ ಕಾಳುಗಳನ್ನ ಬೇರೆ ಬ್ಯಾಗ್ ನಲ್ಲಿ ನಾವು ತುಂಬಿದಾಗ ಅದಕ್ಕೆ ಒಂದು ಒಳ್ಳೆಯ ಬೆಲೆ ಮಾರುಕಟ್ಟೆಯಲ್ಲಿ ಸಿಗುತ್ತೆ. ಶ್ರೇಣೀಕರಣ ಒಂದು ಅಂಶ ಆಯ್ತು. ನಂತರ ನಿನ್ನ ಸಾಧ್ಯ ಇದ್ರೆ ರೈತ ಉತ್ಪಾದಕ ಸಂಘಗಳನ್ನ ಸಾಕಷ್ಟು ಪ್ರಮಾಣದಲ್ಲಿ ನಾವೆಲ್ಲ ನೋಡ್ತಾ ಇದ್ದೇವೆ. ಈ ವರ್ಷದಲ್ಲಿ ಹೆಚ್ಚು ಒತ್ತು ರೈತ ಉತ್ಪಾದಕ ಸಂಘಗಳಿಗೆ ಕೊಡ್ತಾ ಇದ್ದಾರೆ. ಈ ಉತ್ಪಾದಕ ಸಂಘಗಳಿಂದ ತಾವು ಒಂದು ಬೆಳೆ ಒಡೆಯುವ ಯಂತ್ರವನ್ನು ಕೂಡ ಅಳವಡಿಸಿಕೊಳ್ಬಹುದು. ಕೃಷಿ ಇಲಾಖೆಯಿಂದ ಲಭ್ಯ ಇರಬಹುದು ಅಥವಾ ಬೇರೆ ಯಾವುದಾದ್ರು ಒಂದು ಯೋಜನೆ ಮುಖಾಂತರ ತಾವು ಅದನ್ನ ಒಂದು ಬೆಳೆ ಒಡೆಯುವ ಯಂತ್ರವನ್ನು ಹಾಕೊಂಡ್ರೆ ರೈತ ತಾನು ಬೆಳೆದಂತಹ ತೊಗರಿಯನ್ನ ಬೇಳೆ ಮಾಡಿ ಮಾರಾಟ ಮಾಡೋದ್ರಿಂದ ಹೆಚ್ಚಿನ ಲಾಭವನ್ನ ಪಡೆಯಬಹುದು. ಆರ್ಥಿಕವಾಗಿ ಸಹ ಮುಂದೆ ಬರಬಹುದು ಅಂತ ಹೇಳಿದ್ರೆ, ತಾವು ಬೇಳೆಯನ್ನ ಮಾಡಿ ಅದ್ರ ಜೊತೆಗೆ ಉಪ ಉತ್ಪನ್ನಗಳು ಕೂಡ ಉತ್ಪತ್ತಿ ಆಗತ್ತೆ. ತಾವು ನೋಡ್ತಾ ಇರ್ತೀರ, ಒಂದು ಕ್ವಿಂಟಲ್ ನಾವು ತೊಗರಿ ಕಾಳನ್ನ ಹಾಕಿ ಬೇಳೆ ಮಾಡೋದಕ್ಕೆ ಹೋದ್ರೆ ಆ ಯಂತ್ರದಲ್ಲಿ ಸುಮಾರು 65-70 kg ಅಷ್ಟು ಬೇಳೆ ನಮಗೆ ಸಿಗುತ್ತೆ. ಉಳಿದಿದ್ದೆಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ ಒಂದಷ್ಟು ಕಾಳುಗಳು ಒಡೆಯುತ್ತೆ, ಅಂದ್ರೆ ಒಡೆದ ಬೇಳೆಗಳು ನುಚ್ಚು ಅಂತ ಹೇಳ್ತೀವಿ, ಆ ನುಚ್ಚು ಸಿಗುತ್ತೆ, ಒಂದಷ್ಟು ತೌಡು ಸಿಗುತ್ತೆ, ನಂತರ ಸ್ವಲ್ಪ ಹಿಟ್ ಆಗತ್ತ. ಸೊ ಈ ರೀತಿ ಬಂದಂತಹ ಒಡೆದ ಬೇಳೆಯಿಂದ ಕೂಡ ನಾವು ಮೌಲ್ಯವರ್ಧನೆಯಿಂದ ಸಾಕಷ್ಟು ಉತ್ಪನ್ನಗಳನ್ನ ಮಾಡಬಹುದು. ನಮ್ಮ ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರದಿಂದ ಈ ರೀತಿ ಒಡೆದಿರ್ತಕ್ಕಂಥ ನುಚ್ಚು, ಈ ಬೇಳೆ ಯಂತ್ರಗಳಿಂದ ಬಂದಿರತಕ್ಕಂತ ನುಚ್ಚಿನಿಂದ ಸಿದ್ಧ ಸಾರಿನ ಪುಡಿಯನ್ನು ತಯಾರು ಮಾಡಿದ್ದೇವೆ. ಅಂದ್ರೆ ಈ ಸಿದ್ಧ ಸಾರಿನ ಪುಡಿಯಲ್ಲಿ ಒಂದು ಬೇಳೆ ಅಂಶನೂ ಇರುತ್ತೆ, ನಂತರ ಸಾಂಬಾರಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಮಸಾಲೆ ಪದಾರ್ಥಗಳು, ಖಾರದ ಪುಡಿ ಸಮೇತ ಹುಣಸೆ ಹಣ್ಣು ಬೆಲ್ಲ ಎಲ್ಲ ಅದರಲ್ಲಿ ಮಿಶ್ರಣವಾಗಿರುತ್ತೆ. ಉಳಿದ ಮಸಾಲೆ ಪದಾರ್ಥಗಳು ಇರುತ್ತೆ, ಕೇವಲ ಉಪ್ಪನ್ನು ಮಾತ್ರ ನಾವು ಹೆಚ್ಚು ಅದರಲ್ಲಿ ಹಾಕೋಬೇಕಾಗತ್ತೆ. ಎಕ್ಸ್ಟರ್ನಲಿ ಅಂದ್ರೆ ಹೊರಗಿನಿಂದ ನಾವು ಉಪ್ಪನ್ನು ಮಾತ್ರ ಹಾಕಬೇಕು. ಕುದಿತಕ್ಕಂತ ನೀರಿಗೆ ಈ ತಯಾರಿಸಿದ ಪುಡಿಯನ್ನು ಹಾಕಿ 5 ನಿಮಿಷ ಕುದಿದ ನಂತರ ನಾವು ಒಗ್ಗರಣೆಯನ್ನು ಹಾಕಿದ್ರೆ ನಿಮ್ಮ ಸಾರು 5 ನಿಮಿಷದಲ್ಲೇ ತಯಾರಾಗತ್ತೆ. ಅದು ಯಾವ್ದ್ರಿಂದ ತಯಾರು ಮಾಡಿದ್ವಿ ಅಂತ ಹೇಳಿದ್ರೆ, ಈ ರೀತಿ ಬೇಳೆ ಸಂಸ್ಕರಣೆ ಯಂತ್ರದಿಂದ ಬಂದಿರತಕ್ಕಂತ ಒಡೆದ ನುಚ್ಚುಗಳಿಂದ ತಯಾರು ಮಾಡಿದ್ದು ಅಂತ ಹೇಳಿದ್ರೆ, ನಾವು ರೈತ ತಾವು ಬೆಳೆದಂತಹ ಬೆಳೆಯನ್ನ ಇಡಿಯಾದ ಕಾಳುಗಳನ್ನ ಎಷ್ಟು ಸಾಧ್ಯನೋ ಅಷ್ಟು ಮಾರಿ ನಂತರ ಬೇಳೆಯನ್ನು ಮಾಡ್ಕೋಬಹುದು. ಅದರಿಂದ ಬಂದಿರತಕ್ಕಂತ ನುಚ್ಚನ್ನ ನಾವು ಈ ರೀತಿ ಮೌಲ್ಯವರ್ಧಿತ ಆಹಾರ ಪದಾರ್ಥಗಳನ್ನು ತಯಾರು ಮಾಡಿದಾಗ ಅತಿ ಹೆಚ್ಚಿನ ಆರ್ಥಿಕ ಲಾಭವನ್ನು ಹೊಂದಬಹುದು. ಈಗ ನಾವು ಬೇಳೆಯನ್ನ ಕಾಳುಗಳನ್ನ ಒಂದು 5-6 ಸಾವಿರ ರೂಪಾಯಿ ಕ್ವಿಂಟಲ್ಗೆ ಮಾರಾಟ ಮಾಡ್ತೇವೆ, ಅಂದ್ರೆ 50-60 ರೂಪಾಯಿ ಕೆಜಿ ಅಷ್ಟು. ಅದೇ ನಾವು ತೊಗರಿ ಬೇಳೆಯನ್ನು ತಗೊಳ್ಕೊಳ್ಳುವಾಗ 200-250 ರೂಪಾಯಿ ಕೆಜಿ ಅಷ್ಟು ನಾವು ತಗೊಳ್ತೇವೆ. ಅದೇ ನಾವು ಈ ಮೌಲ್ಯವರ್ಧಿತ ಪದಾರ್ಥವನ್ನು ಮಾಡಿದ ಸಿದ್ಧ ಸಾರಿನ ಪುಡಿಯನ್ನ 350-400 ರೂಪಾಯಿ ಕೆಜಿ ವರೆಗೂ ನಾವು ಈ ಪದಾರ್ಥವನ್ನ ಮಾರ್ತಾ ಇದ್ದೇವೆ. ನಾವು ಮಾರ್ತಾ ಇದ್ದೇವೆ ಅಂತ ಹೇಳಿದ್ರೆ ನಮ್ಮಿಂದ ತರಬೇತಿ ಹೊಂದಿದಂತಹ ಸ್ತ್ರೀಶಕ್ತಿ ಸಂಘ, ಒಂದು ಗುರುಗುಂಟಾದಲ್ಲಿ ಒಬ್ಬ ಮಹಿಳೆ, ರೈತ ಮಹಿಳೆ ಈ ಕೆಲಸವನ್ನ ಮಾಡ್ತಾ ಇದ್ದಾಳೆ. ನಾವು ಅವರಿಗೆ ತರಬೇತಿಯನ್ನು ಕೊಟ್ಟ ನಂತರ ತಾನು ತನ್ನದೇ ಆದ ರೀತಿಯಲ್ಲಿ ಒಂದು ಯಾವಾಗ ಅವಳಿಗೆ ಆರ್ಡರ್ ಸಿಗುತ್ತೆ ಆ ತರ ಒಂದು ಪೌಡರ್ ಅನ್ನು ಮಾಡಿ ಮಾರಾಟ ಮಾಡ್ತಾ ಇದ್ದಾರೆ. ಅಂದ್ರೆ ಇದನ್ನೇ ಒಬ್ಬ ರೈತ ಉತ್ಪಾದಕ ಸಂಘದಿಂದ ತಯಾರು ಮಾಡಿದ್ದೆ ಆದ್ರೆ ಬ್ರ್ಯಾಂಡ್ ಮಾಡಿಕೊಂಡು ಲೈಸೆನ್ಸ್ ತಗೊಂಡು ತಾವು ಇನ್ನ ಹೆಚ್ಚಿನ ಅಧಿಕ ಲಾಭವನ್ನು ಪಡೆಯಬಹುದು. ಇಂತಹ ಉತ್ತಮವಾಗಿರ್ತಕ್ಕಂತಹ ತೊಗರಿ ಬೆಳೆಯಿಂದ ತಾವು ಅನೇಕ ಉಪ ಉತ್ಪನ್ನಗಳನ್ನು ಕೂಡ ತಯಾರು ಮಾಡ್ಕೋಬಹುದು. ಯಾವುದು ಅಂತ ಹೇಳಿದ್ರೆ ಹಪ್ಪಳ ಮಾಡಬಹುದು, ಬೇಳೆ ಹಪ್ಪಳಗಳನ್ನು ಮಾಡಬಹುದು. ನಂತರ ಇದರಲ್ಲಿ ಕಿಚಡಿ ಅಂತ ಮಾಡ್ತಾರೆ, ಅಂದ್ರೆ ಬೇರೆ ಬೇರೆ ಬೇಳೆಗಳನ್ನ ಮಿಶ್ರ ಮಾಡಿ ಹಬೆಯಲ್ಲಿ ಬೆಂದಿರತಕ್ಕಂತ ಒಂದು ಅದನ್ನ ಸಿದ್ಧ ರೆಡಿ ಟು ಕುಕ್ ಪ್ರಾಡಕ್ಟ್ಸ್ ಅನ್ನ ನಾವು ತಯಾರು ಮಾಡಿದ್ದೆ, ಆದ್ರೆ ಪ್ರೊಸೆಸಿಂಗ್ ಮಾಡಿ ಸಂಸ್ಕರಣೆ ಮಾಡಿ ಈ ತರದ ಅನೇಕ ಉತ್ಪನ್ನಗಳನ್ನು ಕೂಡ ತಯಾರು ಮಾಡಬಹುದು. ನಮ್ಮ ಸ್ಥಳೀಯವಾಗಿ ದೊರೆತಕ್ಕಂತ ಬೆಳೆಯಿಂದ ಮೌಲ್ಯವರ್ಧನೆ ಮತ್ತು ಸಂಸ್ಕರಣೆ ಮಾಡೋದ್ರಿಂದ ಅತಿ ಹೆಚ್ಚಿನ ಲಾಭವನ್ನ ರೈತರು ತೆಗೆದುಕೊಳ್ಳಬಹುದು. ಈ ಬೆಳೆಯನ್ನ ತಾವು ಕಂಪಲ್ಸರಿಯಾಗಿ ಬಳಕೆ ಮಾಡೋದ್ರಿಂದ ಹೆಚ್ಚಿನ ಪ್ರೋಟೀನ್ ಅಂಶ, ದೇಹದ ಬೆಳವಣಿಗೆಗೆ ಅವಶ್ಯವಾಗಿರತಕ್ಕಂತ, ಅದರಲ್ಲೂ ಹೆಚ್ಚಾಗಿ ಪ್ರೀ ಸ್ಕೂಲ್ ಚಿಲ್ಡ್ರನ್ ಅಂತ ಹೇಳ್ತೀವಿ, ಅಂದ್ರೆ ಶಾಲಾ ಪೂರ್ವ ಮಕ್ಕಳಿಗೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಪ್ರೋಟೀನ್ ಅಂಶ ಬೇಕಾಗಿರ್ತದೆ. ಅಂತಹ ಮಕ್ಕಳಿಗೆ ಬೇಳೆಯಿಂದ ವಿವಿಧ ತರಾವರಿ ಅಡಿಗೆಗಳನ್ನ ಮಾಡಿ ತಿನ್ನಿಸೋದ್ರಿಂದ ಒಂದು ಒಳ್ಳೆಯ ಆರೋಗ್ಯವಾಗ್ಲಿ, ಒಂದು ಒಳ್ಳೆ ಬೆಳವಣಿಗೆ ಆಗ್ಲಿ ಮಕ್ಕಳಲ್ಲಿ ನಾವು ನೋಡ್ತಾ ಇರ್ತೇವೆ. ಈ ರೀತಿ ನಮ್ಮ ಭಾಗದಲ್ಲಿ ಹೆಚ್ಚು ಬೆಳೀತಕ್ಕಂತ ತೊಗರಿಯನ್ನ ತಾವೆಲ್ಲರೂ ದಿನನಿತ್ಯ ಆಹಾರದಲ್ಲಿ ಬಳಕೆ ಮಾಡಿ ಮತ್ತು ಸಾಧ್ಯ ಆದಷ್ಟು ಬೆಳೆದಂತಹ ರೈತರು ಮೌಲ್ಯವರ್ಧನೆ ಮತ್ತು ಸಂಸ್ಕರಣೆ ಮಾಡಿ ಮಾರಾಟ ಮಾಡೋದ್ರಿಂದ, ಉಪ ಉತ್ಪನ್ನಗಳನ್ನು ಬಳಕೆ ಮಾಡೋದ್ರಿಂದ ತಮಗೆ ಆರ್ಥಿಕವಾಗಿ ಹೆಚ್ಚಿನ ಲಾಭ ಆಗುತ್ತೆ. ಧನ್ಯವಾದಗಳು. ಆತ್ಮೀಯರೇ, ಇಲ್ಲಿ ತನಕ ತೊಗರಿ ಬೆಳೆಯ ಆಹಾರ ಮಹತ್ವದ ಬಗ್ಗೆ ಡಾಕ್ಟರ್ ವಾಣಿಶ್ರೀ ಅವರು ಹೇಳಿದ್ದನ್ನ ತಾವು ಕೇಳಿದ್ರಿ. ತಮಗೂ ಕೂಡ ಈಗ ಸಾಕಷ್ಟು ಅನುಭವ ಆಗಿರಬೇಕು. ನಮಗೆ ಇಲ್ಲಿ ತನಕ ಈ ತೊಗರಿ ಬೇಳೆ ಬಗ್ಗೆ ಇಷ್ಟು ಮಾಹಿತಿ ಗೊತ್ತಿರಲಿಲ್ಲ ಅನ್ನುವಂತಹ ವಿಚಾರ ಕೂಡ ತಮ್ಮದು ಆಗಿರಬಹುದು. ಯಾವುದೇ ಆಹಾರ ಇರಬಹುದು, ನಮ್ಮ ದಿನನಿತ್ಯದೊಳಗೆ ನಾವೇನ್ ಬಳಸ್ತಾ ಇದೀವಿ ಅದರ ಪೌಷ್ಟಿಕ ಮಹತ್ವದ ಬಗ್ಗೆ ನಾವು ತಿಳ್ಕೊಂಡಿರೋದು ಬಹಳ ಮುಖ್ಯವಾದಂತಹದ್ದು. ಅದನ್ನ ಯಾವ ಸಂದರ್ಭದೊಳಗೆ ನಾವು ಬಳಸಬೇಕು ಅನ್ನುವಂತಹ ಜ್ಞಾನ ಕೂಡ ನಮಗೆ ಇವತ್ತಿನ ದಿವಸ ಇರಬೇಕಾಗಿದೆ, ಗಮನಿಸಬೇಕು. ನಮ್ಮ ಆಹಾರನೇ ನಮಗೆ ಔಷಧಿ ಆಗಬೇಕು, ಆದರೆ ಔಷಧಿಗಳೇ ಆಹಾರ ಆಗಬಾರದು ಅನ್ನುವಂತಹ ಒಂದು ನಿಟ್ಟಿನೊಳಗೆ ನಾವು ಇವತ್ತಿನ ದಿವಸ ನಾವು ಕಾಳಜಿ ವಹಿಸಬೇಕಾಗಿದೆ. ನಮ್ಮ ಮುಂದಿನ ಜನಾಂಗದ ಕಾಳಜಿಯನ್ನು ಕೂಡ ವಹಿಸಬೇಕಾಗಿದೆ. ಆಹಾರದ ವಿಷಯ ಬಂದಾಗ ನಾವು ಈ ಕಾಳಜಿಯನ್ನ ತಗೊಳ್ಬೇಕಾಗ್ತದೆ. ಸಾಕಷ್ಟು ಪ್ರಮಾಣದೊಳಗ ತಾಜಾ ತರಕಾರಿಗಳನ್ನ, ಹಣ್ಣು ಹಂಪಲಗಳನ್ನ, ಅದರ ಜೊತೆಗೆ ಅಕ್ಕಡಿ ಕಾಳುಗಳನ್ನ ಉಪಯೋಗ ಮಾಡೋದ್ರ ಕಡೆ ನಾವು ಲಕ್ಷ ಕೊಡಬೇಕು. ಒಟ್ಟಿನೊಳಗೆ ಹೇಳಬೇಕು ಅಂತಂದ್ರ, ಸಮತೋಲಿತ ಆಹಾರವನ್ನ, ಸುರಕ್ಷಿತವಾದಂತಹ ಒಂದು ಆಹಾರವನ್ನ ನಾವು ಸೇವನೆ ಮಾಡೋದ್ರ ಕಡೆ ಲಕ್ಷ ಕೊಡಬೇಕು. ಯಾಕಪ್ಪ ಅಂತಂದ್ರ, ಆರೋಗ್ಯವೇ ಭಾಗ್ಯ. ಆರೋಗ್ಯ ಇತ್ತಂತಂದ್ರ ನಾವು ಎಲ್ಲಾ ಪುರುಷಾರ್ಥಗಳನ್ನ ಸಾಧನೆ ಮಾಡೋದಕ್ಕ ಆಗ್ತದ. ಆದ್ರಿಂದ ಆಹಾರ ಅನ್ನುವಂತಹದ್ದು ಬಹಳ ಮುಖ್ಯ ಅನ್ನುವಂತಹ ಒಂದು ವಿಚಾರ ಯಾವತ್ತು ನಮ್ಮ ಗಮನದೊಳಗೆ ಇರಬೇಕು. ಆತ್ಮೀಯರೆ, ಈ ವಾರ ಇಷ್ಟು ಮಾಹಿತಿ ಸಾಕು. ಇನ್ನ ಮುಂದಿನ ವಾರ ಮತ್ತೆ ಹೊಸ ವಿಷಯ, ಹೊಸ ವಿಚಾರ, ಹೊಸ ಪ್ರಶ್ನೆ, ಹೊಸ ಉತ್ತರಗಳ ಜೊತೆಗೆ ನಾವು ನೀವು ಭೇಟಿಯಾಗೋಣ. ಅಲ್ಲಿ ತನಕ ತಮಗೆಲ್ಲ ನಮಸ್ಕಾರಗಳು. ಇದುವರೆಗೆ ಕೃಷಿ ಸಂವಾದ, ಕೃಷಿ ಹಾಗೂ ಕೃಷಿ ಕ್ಷೇತ್ರಕ್ಕೆ ಸಂಬಂಧಿಸಿದ ವಿಷಯಗಳ ಕುರಿತು ಕೃಷಿ ವಿಜ್ಞಾನಿಗಳೊಂದಿಗೆ ಸಂವಾದ ಕೇಳಿದಿರಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಕಲಬುರಗಿ ಕೃಷಿ ವಿಜ್ಞಾನ ಕೇಂದ್ರದ ಸಸ್ಯರೋಗ ತಜ್ಞರಾದ ಡಾ ಜಹೀರ್ ಅಹಮದ್, ಡಾ ಮಲ್ಲಿಕಾರ್ಜುನ್ ಕೆಂಗನಾಳ್ ಹಾಗೂ ಲಿಂಗಸುಗುರಿನ ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರದ ವಿಜ್ಞಾನಿ ಡಾ ವಾಣಿಶ್ರೀ. ನಿರ್ಮಾಣ ನೆರವು ಶೋಭಾ ಎನ್ ವಕೀಲ್. ಈಗ ಕೇಳಿ ಕಲ್ಲಮ್ಮ ಮುಲುಗೆ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಪದ. ಜ್ಞಾನ ಕೋಲು ಕೋಲೆ ಭಂಡಾರದ ಚೀಲ ಬಗದೆಗೆ ರನ್ನದ ಕೋಲು ಕೋಲೈ ಭಂಡಾರದ ಚೀಲ ಬಗಲಿಗೆ ರನ್ನದ ಕೋಲು ಕೋಲೈ ಭಂಡಾರದ ಚೀಲ ಬಲಗೈಯ ರನ್ನದ ಕೋಲು ಕೋಲೈ ಭಂಡಾರದ ಚೀಲ ಬಲಗೈಯ ರನ್ನದ ಕೋಲು ಕೋಲೈ ಬಂಡವಾಳ ಚೀಲ ಬಗಲಿಗ ಅಲ್ಲಯ್ಯ ಕೋಲು ಕೋಲ ರನ್ನಿ ಕೊರಗುತ್ತೆ ಮನೆಗಾದ ರನ್ನದ ಕೋಲು ಕೋಲೈ ರಂಗಿ ಕೊರಗುತ್ತೆ ಮನೆಗಾದ ರನ್ನದ ಕೋಲು ಕೋಲೈ ರಂಗಿ ಕೊರಗುತ್ತೆ ಮನೆಗಾದ ರನ್ನದ ಕೋಲು ಕೋಲೈ ರಂಬೆ ಕೊರಗತೆ ಮನೆಗಾದ ರನ್ನದ ಕೋಲು ಕೋಲೈ ಆಡ ಬರತಾವಂತ ಹಾಂಡ್ಯಾವ ತಳರಿಟ್ಟ ಕೋಲು ಕೋಲೆ ಆಡೆ ಬರದರೆಯ ಬರಲಿಲ್ಲ ರನ್ನದ ಕೋಲು ಕೋಲೈ ಆಡಿ ಗೊಲದರೆಯ ಬರಲಿಲ್ಲ ರನ್ನದ ಕೋಲು ಕೋಲೈ ಆಡಿ ಗೊಲದರೆಯ ಬರಲಿಲ್ಲ ರನ್ನದ ಕೋಲು ಕೋಲೈ ಆಡಿ ಗೊಲದರೆಯ ಬರಲಿಲ್ಲ ರನ್ನದ ಕೋಲು ಕೋಲೈ ಆಡಿ ಗೊಲದರೆಯ ಬರಲಿಲ್ಲ ಮಲ್ಲಯ್ಯ ಕೋಲು ಕೋಲೈ ಆಡಲಿ ನೇರ ಮುಗದ ರನ್ನದ ಕೋಲು ಕೋಲೈ ಆಡಲಿ ನೇರ ಮುಗದ ರನ್ನದ ಕೋಲು ಕೋಲೈ ಆಡಲಿ ನೇರ ಮುಗದ ರನ್ನದ ಕೋಲು ಕೋಲೈ ಆಡಲಿ ನೀರ ಮೊಗದ ರನ್ನದ ಕೋಲು ಕೋಲೈ ಬೆತ್ತಿಗ ಹೊಲದಾಗ ಚೆಲ್ಲಿ ದಂಗ ಕೋಲು ಕೋಲ ಎಪ್ಪ ತಡಳ ಕೈ ತಳೆ ರನ್ನದ ಕೋಲು ಕೋಲೈ ಇಪ್ಪತ್ತ ಡೊಳ್ಳ ಕೈ ತಾಳ ರನ್ನದ ಕೋಲು ಕೋಲೈ ಇಪ್ಪತ್ತ ಡೊಳ್ಳ ಕೈ ತಾಳ ರನ್ನದ ಕೋಲು ಕೋಲೈ ಇಪ್ಪತ್ತ ಡೊಳ್ಳ ಕೈ ತಾಳ ರನ್ನದ ಕೋಲು ಕೋಲೈ ಇಪ್ಪತ್ತ ಡೊಳ್ಳ ಕೈ ತಾಳ ಮಲ್ಲಯ್ಯ ಕೋಲು ಕೋಲೈ ಹರಗಂಗಿನ ಮೆನಗ ಬರ್ತಾರ ರನ್ನದ ಕೋಲು ಕೋಲೈ ಹರೆ ಗಂಗೆಗೆ ನೆನದ ಬರತಾರ ರನ್ನದ ಕೋಲು ಕೋಲೈ ಹರೆ ಗಂಗೆಗೆ ನೆನದ ಬರತಾರೆ ರನ್ನದ ಕೋಲು ಕೋಲೈ ಹರೆ ಗಂಗೆಗೆ ನೆನದ ಬರತಾರೆ ರನ್ನದ ಕೋಲು ಕೋಲೈ ಮುಂದ ಮಲಗಂಬ ಎಂದ ತೆರತಗೊಂಡ ಕೋಲು ಕೋಲ ಸಂದಿಲ್ಲದವರ ಮೈಲಾರೆ ರನ್ನದ ಕೋಲು ಕೋಲೈ ಸಂದಿಲ್ಲದೋರ ಮೈಲಾರೆ ರನ್ನದ ಕೋಲು ಕೋಲೈ ಸಂದಿಲ್ಲದೋರ ಮೈಲಾರೆ ರನ್ನದ ಕೋಲು ಕೋಲೈ ಸಂದಿಲ್ಲದೋರ ಮೈಲಾರೆ ರನ್ನದ ಕೋಲು ಕೋಲೈ ಸಂದ ಎಲ್ಲದೋರ ಮೈಲಾರೆ ಮಾಯಾಗ ಕೋಲು ಕೋಲ ಕಂದನ ತ್ಯಪ್ಪ ಬೆಟ್ಟಾರೆ ರನ್ನದ ಕೋಲು ಕೋಲೈ ಕಂದನ ತ್ಯಪ್ಪ ಬೆಟ್ಟಾರ ರನ್ನದ ಕೋಲು ಕೋಲೈ ಕಂದನ ತ್ಯಪ್ಪ ಬೆಟ್ಟಾರೆ ರನ್ನದ ಕೋಲು ಕೋಲೈ ಕಂದನ ತ್ಯಪ್ಪ ಬೆಟ್ಟಾರೆ ರನ್ನದ ಕೋಲು ಕೋಲೈ ತುತ್ತದ ಕೊಡಗಳು ಅಪ್ಪಿದಲೆ ಬರವಾಗ ಕೋಲು ಕೋಲೆ ಅಪ್ಪಾರ ಎಲ್ಲ ಗುಡಿಯಾಗ ರನ್ನದ ಕೋಲು ಕೋಲೈ ಅಪ್ಪಾರ ಎಲ್ಲ ಗುಡಿಯಾಗ ರನ್ನದ ಕೋಲು ಕೋಲೈ ಅಪ್ಪನ ಎಲ್ಲ ಗುಡಿಯಾಗ ರನ್ನದ ಕೋಲು ಕೋಲೈ ಅಪ್ಪನ ಎಲ್ಲ ಗುಡಿಯಾಗ ರನ್ನದ ಕೋಲು ಕೋಲೈ ಅಪ್ಪನೇ ಹಣೆಯೆಲ್ಲ ಗುಡಿಯಾಗ ಮಲ್ಲಯ್ಯ ಕೋಲು ಕೋಲ ತುಪ್ಪ ಬತ್ತಾಗ ನೆನದಾನ ರನ್ನದ ಕೋಲು ಕೋಲೈ ತುಪ್ಪದ ಬತ್ತಾಗ ನೆನದಾರ ರನ್ನದ ಕೋಲು ಕೋಲೈ ತುಪ್ಪದ ಬತ್ತಾಗ ನೆನದಾರೆ ರನ್ನದ ಕೋಲು ಕೋಲೈ ತುಪ್ಪದ ಬತ್ತಾಗ ನೆನದಾರೆ ರನ್ನದ ಕೋಲು ಕೋಲೈ ಅಡ್ಡ ಗುಡ್ಡದ ನಡವಾದ ಅಡ್ಡಿ ಬಳಕೆ ನಾರ ಕೋಲು ಕೋಲ ಗುಡ್ಡದ ಮಲ್ಲಯ್ಯ ದರೆಯೊಳದ ರನ್ನದ ಕೋಲು ಕೋಲೈ ಗುಡ್ಡದ ಮಲ್ಲಯ್ಯ ದರೆಯೊಳದ ರನ್ನದ ಕೋಲು ಕೋಲೈ ಗುಡ್ಡದ ಮಲ್ಲಯ್ಯ ದರೆಯೊಳದ ರನ್ನದ ಕೋಲು ಕೋಲೈ ಗುಡ್ಡದ ಮಲ್ಲಯ್ಯ ದರೆಯೊಳದ ರನ್ನದ ಕೋಲು ಕೋಲೈ ಇದೇ ಕಲಾವಿದರಿಂದ ಕೇಳಿ ಇನ್ನೊಂದು ಸಂಪ್ರದಾಯದ ಪದ ಸತ್ಯ ಶರಣರ ಭಜನ ನಿತ್ಯ ಮಾಡುವರವ್ವ ತಂಗಿ ನಿತ್ಯ ಮಾಡುವರವ್ವ ಶರಣರ ನೀಲದ ಒತ್ತಗಳದಾರವ್ವ ಓಂ ಶಿವನವ ಶರಣರ ನೀಲದ ಒತ್ತಗಳದಾರವ್ವ ಓಂ ಶಿವನವ ಶರಣರ ನೀಲದ ಗಳದಾರವ್ವ ಓಂ ಶಿವನವ ಶರಣರ ನೀಲದಾಗ ಒತ್ತೆ ಗಳದಾರವ್ವ ಓಂ ಶಿವನವ ಗುರವೇ ನಾಮದ ಎಂತ ಸದಗುರುವ ತಂಗಿ ಅಂತ ಸದಗುರುತವ ಗುರವೇ ನೀಲದಾಗ ಒತ್ತ ಗಳದಾರವ್ವ ಶಿವನವ ಗುರವೇ ನಾನೇಲದಾಗ ಒತ್ತಗಳದಾರವ್ವ ಓಂ ಶಿವನವ ಶರಣರ ನೀಲದಾಗ ಒತ್ತೆಗಳದಾರವ್ವ ಓಂ ಶಿವನವ ಶರಣರ ನೀಲದಾಗ ಒತ್ತೆಗಳದಾರವ್ವ ಓಂ ಶಿವನವ ಆರಾಮ ಓಂ ಶಿವನವ ಆರಾಮುರಾವ ದೇವರ ನುಂಗಿತವ್ವ ಓಂ ಶಿವನವ ಆರಾಮುರಾವ ದೇವರ ನುಂಗಿತವ್ವ ಓಂ ಶಿವನವ ಆರಾಮುರಾವ ದೇವರ ನುಂಗಿತವ್ವ ಓಂ ಶಿವನವ ಆರಾಮುರಾವ ಓಂ ಶಿವನವೈ ಕಲ್ಯಾಣ ಮನೋಡೆ ಮಾಟ ಕಡಸ್ಯಾರವ್ವ ಓಂ ಶಿವನವೈ ಕಲ್ಯಾಣ ಮನೋಡೆ ಮಾಟ ಕಡಸ್ಯಾರವ್ವ ಓಂ ಶಿವನವೈ ಕಲ್ಯಾಣ ಸೇವಾನವೈ ಸೇವಾನ